ನಮ್ಮ ಇಡೀ ಕರಾವಳಿಯ ಅತ್ಯಂತ ಮುಖ್ಯವಾದಂತಹ ಕೃಷಿ. ಇತ್ತೀಚಿನ ದಿನಗಳಲ್ಲಿ ಅದು ಇಡೀ ಕರ್ನಾಟಕದ ಆದ್ಯಂತ ವ್ಯಾಪಿಸ್ತಾ ಇರುವಂತಹದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಬೇರೆ ಬೇರೆ ಕಡೆಯಲ್ಲಿ ಹೆಚ್ಚು ಹೆಚ್ಚು ಕೃಷಿಯನ್ನ ಮಾಡ್ತಾ ಇರುವುದರಿಂದ ಅದಕ್ಕಿರುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಆಗಬೇಕು. ಆಗ ಮಾತ್ರ ಕೃಷಿ ಒಂದು ರೀತಿಯಲ್ಲಿ ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ. ಇಂಥ ಸಂದರ್ಭದಲ್ಲಿ ಅಡಿಕೆಯಿಂದ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಬಹುದು ಅಂತ ಹಲವಾರು ಜನರು ಸಂಶೋಧಿಸಿದ್ದಾರೆ. ಬೇರೆ ಬೇರೆ ಉತ್ಪನ್ನಗಳು ತಯಾರಾಗ್ತವೆ, ಮಾರುಕಟ್ಟೆಗೂ ಕೂಡ ಬಂದಿವೆ ಕೂಡ. ಇಂಥ ಸಂದರ್ಭದಲ್ಲಿ ಇವತ್ತು ನಾವು ಮಾತಾಡಲಿಕ್ಕೆ ಇರುವಂತಹ ವಿಷಯ ಅಡಿಕೆಯಿಂದ ಯಾವ ರೀತಿಯಲ್ಲಿ ಬಣ್ಣವನ್ನು ತಯಾರಿಸಬಹುದು ಅನ್ನುವಂಥದ್ದು. ಅದರ ಬಗ್ಗೆ ಇರುವಂತಹ ಸಾಧ್ಯತೆಗಳ ಬಗ್ಗೆ ಶ್ರೀಪಡ್ರಿಯವರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಅಡಿಕೆಯಿಂದ ಬಣ್ಣವನ್ನ ಮಾಡಬಹುದು ಅನ್ನುವಂಥದ್ದು ನಿಮ್ಮ ಒಂದು ಲೇಖನ ನೋಡಿ ನಾನು ಅದರ ಬಗ್ಗೆ ತಿಳ್ಕೊಂಡಿದ್ದೇನೆ. ಅಂತ ಹೇಳಿದ್ರೆ ಬಣ್ಣವನ್ನು ಮಾಡಬಹುದು ಅನ್ನುವಂಥದ್ದು, ಅಡಿಕೆಯಿಂದ ಬಣ್ಣ ಆಗುವುದು ಹೇಗೆ? ವಸ್ತ್ರೋದ್ಯಮದಲ್ಲಿ ನೈಸರ್ಗಿಕ ಬಣ್ಣಗಳ ಬಗ್ಗೆ ಇಡೀ ಜಗತ್ತಿನಲ್ಲಿ ಒಲವು ಮೂಡ್ತಾ ಇದೆ. ಯಾಕೆ ಒಲವು ಮೂಡ್ತಾ ಇದೆ ಅಂದ್ರೆ ಅದು ಫ್ಯಾಷನ್ಗಾಗಿ ಅಲ್ಲ, ಅನಿವಾರ್ಯ ಆಗಿದೆ. ಯಾಕಂದ್ರೆ ಜಗತ್ತಿನಲ್ಲಿ ಇವತ್ತು ನಮ್ಮ ಜಲಮೂಲಗಳನ್ನು ಕಲುಷಿತಗೊಳಿಸುವುದರಲ್ಲಿ ಬಟ್ಟೆಯ ಬಣ್ಣಗಳಿಗೆ ಎರಡನೇ ಪಾತ್ರ ಇಡೀ ಜಗತ್ತಿನಲ್ಲಿ. ಅದರಿಂದಾಗಿ ಜಲಮೂಲಗಳು ವಿಷಮಯ ಆಗ್ತಾ ಇವೆ. ಕಾರ್ಸಿನೋಜಿನ್ಸಿಟಿ ಅಂದ್ರೆ ಕ್ಯಾನ್ಸರ್ ಉತ್ಪತ್ತಿ ಮಾಡುವಂತಹ ಪರಿಸ್ಥಿತಿಗೆ ಬರ್ತಾ ಇದೆ. ನಮ್ಮ ತಮಿಳುನಾಡು ತಿರುಪುರ್ನಲ್ಲಿ ಇದು ಅತ್ಯಂತ ಘೋರ ಅವಸ್ಥೆಗೆ ಹೋಗಿದೆ. ಹಾಗಾಗಿ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನೈಸರ್ಗಿಕ ಬಣ್ಣಗಳ ಬಳಕೆಗೆ ಒಲವು ಮೂಡ್ತಾ ಇದೆ. ಈ ಅಡಿಕೆಯಿಂದ ಬಣ್ಣ ಆಗೋದು ಹೇಗೆ ಅಂದ್ರೆ ಅಡಿಕೆ ಒಳಗಡೆ ಒಂದು ಬಣ್ಣ ಇದೆ. ಅಡಿಕೆ ಅಲ್ಲ, ಯಾವುದೇ ನಮ್ಮ ಸಸ್ಯ ಮೂಲದಲ್ಲಿ ಕೂಡ ಬಣ್ಣಗಳು ಇರ್ತದೆ. ಅದನ್ನು ನಾವು ಈವರೆಗೆ ಹೆಚ್ಚು ಪ್ರಯೋಗ ಮಾಡಿ ನೋಡಿಲ್ಲ. ಇವತ್ತು ನೈಸರ್ಗಿಕ ಬಣ್ಣಗಳು ನ್ಯಾಚುರಲ್ ಡೈಸ್ ಅಂತ ಹೇಳಿದಾಗ ಚೆಂಡು ಮಲ್ಲಿಗೆ, ಇಂಡಿಗೋ, ಮಂಜಿಷ್ಠದ ಬೇರು ಕೆಂಪು ಬಣ್ಣಕ್ಕೆ, ಈ ತರ ಎಲ್ಲ ಪ್ರಯೋಗಗಳು ಆಗ್ತಾ ಇವೆ. ಮತ್ತೆ ಪ್ರಾದೇಶಿಕವಾಗಿ ಬೇರೆ ಬೇರೆ ಪ್ರಯೋಗಗಳನ್ನ ಮಾಡ್ತಾ ಬಂದಿದ್ದಾರೆ. ಅಡಿಕೆಯಿಂದ ಬಟ್ಟೆಯ ಬಣ್ಣ ಮಾಡಬಹುದು ಅಂತ ಹೇಳೋ ತಿಳುವಳಿಕೆ ಹೊಸ್ತೇನಲ್ಲ, ಹೊಸ ಸಂಶೋಧನೆಯೂ ಅಲ್ಲ. ಆದರೆ ಅದನ್ನ ಪ್ರಯೋಗಕ್ಕೆ ಇಳಿಸಿ ದೊಡ್ಡ ರೀತಿಯಲ್ಲಿ ಒಂದು ಬುನಾದಿ ಫೌಂಡೇಶನ್ ಹಾಕಿಕೊಟ್ಟಂತ ಕೀರ್ತಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಗ್ಗೋಡಿನ ಪ್ರಸನ್ನ ಅವರು ಹುಟ್ಟು ಹಾಕಿದಂತಹ ಚರಕ ಟ್ರಸ್ಟ್ ವಿಮೆನ್ಸ್ ಕೋಆಪರೇಟಿವ್ ಸಂಸ್ಥೆಗೆ ಹೋಗಬೇಕು. ಅವರು ಕಳೆದ 18 ವರ್ಷಗಳಿಂದ ಅಡಿಕೆಯ ಬಣ್ಣವನ್ನ ಮುಖ್ಯ ಬಣ್ಣವಾಗಿ ಬಳಸ್ತಾ ಇದ್ದಾರೆ. ಬಣ್ಣ ಅಂತ ಹೇಳಿದ್ರೆ ಬಟ್ಟೆ ಅಂದ್ರೆ ಅದು ಕಾಮನ ಬಿಲ್ಲಿನ ಹಾಗೆ ಬೇರೆ ಬೇರೆ ಬಣ್ಣಗಳು ಬೇಕು, ಒಂದೇ ಬಣ್ಣದಿಂದ ಬಟ್ಟೆ ಆಗೋದಿಲ್ಲ. ಆದರೆ ಅವರು ಹೇಳ್ತಾರೆ, ಅವರ ಮಾರಾಟ ವಿಭಾಗಕ್ಕೆ ದೇಸಿ ಅಂತ ಹೆಸರಿದೆ, ಅವರು ಹೇಳ್ತಾರೆ ನಮ್ಮ ಅಡಿಕೆಯ ಬಣ್ಣ ನಮ್ಮ ಸಿಗ್ನೇಚರ್ ಪ್ರಮುಖ ಬಣ್ಣ, ನಮ್ಮ ಹೆಗ್ಗಳಿಕೆ ಬಣ್ಣ, ಅದು ಒಂದು 30-40% ನಾವು ಆ ಅಡಿಕೆ ಬಣ್ಣವನ್ನೇ ಬಳಸ್ತೇವೆ. ಮಾತ್ರ ಅಲ್ಲ, ಅವರ ಬಹುತೇಕ ಒಂದು 60% ಉತ್ಪನ್ನಗಳನ್ನು ತೆಗೆದ್ರೆ ಸೀರೆ ಅಂಗಿ ಯಾವ ತೆಗೆದು ನೋಡಿದ್ರು ಅಲ್ಲಿ ಅಡಿಕೆಯ ಒಂದು ಪಾತ್ರ, ಬಣ್ಣದ ಪಾತ್ರ ಇರುತ್ತದೆ ಅಂತ. ವರ್ಷಕ್ಕೊಂದು 2,000-3,000 ಲೀಟರ್ನಷ್ಟು ಅಡಿಕೆಯ ಚೊಗರನ್ನ, ಅವರು ಅಡಿಕೆಯನ್ನ ಅಲ್ಲ ಅಡಿಕೆಯ ಚೊಗರು ಅಂದ್ರೆ ಉಪ ಉತ್ಪನ್ನವಾದ ಚೊಗರು, ಕೆಂಪಡಿಕೆಯ ಸಂಸ್ಕರಣೆ ಮಾಡುವಾಗ ಏನು ನಾವು ಗಂಜಿ ಅನ್ನ ಬೇಯಿಸುವಾಗ ಹೇಗೆ ಅನ್ನ ಬೇಯಿಸುವಾಗ ತಿಳಿನೀರು ಉಳಿತದ ಹಾಗೆ ಉಳಿಯುವಂತಹ ದ್ರಾವಣವೇ ಚೊಗರು, ಅಡಿಕೆಯ ಚೊಗರು ತೊಗರು ಅಥವಾ ಅಡಿಕೆ ಹಾಲು ಅಂತ ಏನು ಹೇಳ್ತೇವೆ, ಅದನ್ನ ಬಳಸ್ಕೊಂಡು ಅವರು ಬಣ್ಣ ಕಟ್ತಾರೆ. ಮತ್ತು ಅದು ಇಡೀ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಬಹುಶಃ ನಮ್ಮ ಭಾರತದಲ್ಲಿ ಅಡಿಕೆ ಬಣ್ಣ ತುಂಬಾ ಹಿಂದಿನ ಕಾಲದಿಂದಲೂ ಬಳಕೆ ಆಗ್ತಾ ಇತ್ತು. ಆದರೆ ನಮ್ಮ ಸೀಮಿತ ಅಧ್ಯಯನದಲ್ಲಿ ನಮಗೆ ಚರಿತ್ರೆಯ ಬೆಳಕು ಹೆಚ್ಚು ಸಿಕ್ಕಲಿಲ್ಲ. ಜಪಾನ್ನಲ್ಲಿ 1200 ವರ್ಷಗಳ ಚರಿತ್ರೆ ಇದೆ ಅಡಿಕೆ ಬಣ್ಣಕ್ಕೆ. ಅವರು ಇಂಡೋನೇಷ್ಯಾದಿಂದ ಅಡಿಕೆಯನ್ನು ಆಮದು ಮಾಡಿಕೊಂಡು ರಾಜ ಕುಟುಂಬಗಳಿಗೆ ಬೇಕಾಗಿ ಅಡಿಕೆಯಿಂದ ವಸ್ತ್ರಕ್ಕೆ ಬಣ್ಣ ಮಾಡ್ತಾ ಇದ್ರು. ಸರಿ, ಈಗ ಚೊಗರು ಅಂತ ಹೇಳಿದ್ರಲ್ಲ, ಇದು ಮುಖ್ಯವಾಗಿ ಈ ಕೆಂಪಡಿಕೆ ಮಾಡುವಂತಹ ಪ್ರದೇಶದಲ್ಲಿ ಮಾಡುವಂಥದ್ದು. ಇದು ಈ ಚೊಗರು ಅನ್ನುವಂಥದ್ದು ಉಪ ಉತ್ಪನ್ನ ಅಂತ ಹೇಳಿದ್ರೆ ಇದು ಹೇಗೆ ಸಿಗುವಂಥದ್ದು? ಚೊಗರು ನೋಡಿ, ಅದು ಅಲ್ಲಿ ನಾವು ಅಡಿಕೆಯಲ್ಲಿ 2 ತರ, ಅದು ಸಂಸ್ಕರಣೆ ಆಧರಿಸಿ 2 ತರ ಹೆಸರಿಡ್ತೇವೆ ನಾವು. ಒಂದು ನಮ್ಮ ಉಡುಪಿ ಮಂಗಳೂರು ಕಾಸರಗೋಡು ಭಾಗದಲ್ಲಿ ಇರೋದು ಚಾಲಿ ಅಥವಾ ಬಿಳಿ ಅಡಿಕೆ ಅಂತ ಹೇಳ್ತೀವಿ. ಅಡಿಕೆ ಹಣ್ಣಾಗುವರೆ ಕಾಯ್ತೀವಿ, ಹಣ್ಣಾದ ಮೇಲೆ ಕೊಯ್ತೀವಿ, ಒಣಗಿಸ್ತೀವಿ, ಸುಲಿದು ಮಾರ್ತೀವಿ, ನಮ್ಮ ಸಂಸ್ಕರಣೆ ಅಷ್ಟೇ. ಅದೇ ಕೆಂಪಡಿಕೆ ಅಂತ ಹೇಳುವಂಥದ್ದು, ಅಡಿಕೆ ಹಣ್ಣಾಗುವವರೆಗೆ ಕಾಯೋದಿಲ್ಲ ಅವರು, ಅದಕ್ಕಿಂತ ಸ್ವಲ್ಪ ಮೊದಲೇ ಕೆಲವು ಹಣ್ಣುಗಳು ಇರ್ತಾರೆ ಅವರು ಕೊಯ್ಯೋದ್ರಲ್ಲಿ. ಆದರೆ ಅವರು ಕಾಯಿ ಅಡಿಕೆ, ಅದರಲ್ಲಿ ಎಳೆಕಾಯಿ ಸ್ವಲ್ಪ ಬಲಿತಕಾಯಿ, ಅದನ್ನು ಆ ವರ್ಗ ಹೊಂದಿಕೊಂಡು ಅವರು ಅದನ್ನು ಸಂಸ್ಕರಣೆ ಮಾಡ್ತಾರೆ. ಕೆಂಪಡಿಕೆಯ ಸಂಸ್ಕರಣೆಯಲ್ಲಿರುವ ಒಂದು ಮುಖ್ಯ ವ್ಯತ್ಯಾಸ ಅಂತ ಹೇಳಿದರೆ ಕೆಲಸ ತುಂಬ ಜಾಸ್ತಿ ಇದೆ. ಅದನ್ನು ಸುಲಿಬೇಕು ಮೊದಲು, ಅದು ತುಂಬ ಕಾಲ ಇಡ್ಲಿಕ್ಕೆ ಬರೋದಿಲ್ಲ. ಸುಲಿಬೇಕು, ಸುಲಿದು ನೀರು ಹಾಕಿ ಹಂಡೆಯಲ್ಲಿ ಬೇಯಿಸಬೇಕು, ಬಾಯ್ಲರ್ನಲ್ಲಿ ಬೇಯಿಸಬೇಕು, ಬೇಯಿಸಿ ತೆಗೆದ ಅಡಿಕೆಯನ್ನು ಒಣಗಿಸಬೇಕು. ಹೀಗೆ ಇಷ್ಟು ಹಂತಗಳು ಇರಿದೆ ಅದರಲ್ಲಿ. ಅದು ಟೈಮ್ ಕನ್ಸ್ಯೂಮಿಂಗು. ಹಾಗೆ ಅದನ್ನು ಈ ಅಡಿಕೆಯಲ್ಲಿ ಟ್ಯಾನಿನ್ ಅಂತ ಒಂದು ಘಟಕ ಇದೆ, ಅದು ಎಳೆ ಅಡಿಕೆಯಿಂದ ಶುರು ಮಾಡಿ ಬಲಿತ ಅಡಿಕೆವರೆಗೆ ಜಾಸ್ತಿ ಇದೆ, ಎಳೆ ಅಡಿಕೆಯಲ್ಲಿ ಜಾಸ್ತಿ ಇದೆ, ಟ್ಯಾನಿನ್ ರಿಚ್. ಹಾಗೆ ಅದಕ್ಕೆ ನೀರು ಹಾಕಿ ಬೇಯಿಸುವಾಗ ಹಿಂದೆ ಏನು ಉಳಿತದೆ ಸೊಲ್ಯೂಷನ್ ದ್ರಾವಣ, ಒಂದು 2-3 ಸರ್ತಿ ಅದೇ ದ್ರಾವಣದಲ್ಲಿ ಬೇಯಿಸ್ತಾರೆ, ಮತ್ತೆ ಆ ದ್ರಾವಣವನ್ನು ಬದಿಗಿಡ್ತಾರೆ, ಅದು ಚೊಗರು. ಅದು ಚೋಗರು ಅಂತ ಹೇಳಿದ್ರೆ ಕೆಂಪಡಿಕೆ ಪ್ರದೇಶ ಕರ್ನಾಟಕದಲ್ಲಿ ಸಾಮಾನ್ಯ ಒಂದು 50% ಪ್ರದೇಶದಲ್ಲೂ ಕೂಡ ಕೆಂಪಡಿಕೆ ಮಾಡ್ತಾರೆ. ಆದರೆ ಎಲ್ಲ ಕಡೆಯಲ್ಲಿ ತೊಗರು ಆಟೋಮೆಟಿಕ್ ಆಗಿ ಅದು ಬಳಕೆ ಆಗ್ತದೆ. ತೊಗರನ್ನು ಒಂದು ಮಾರ್ಕೆಟೇಬಲ್ ಎಕ್ಸೆಸ್ ಆಗಿ ಪ್ರತ್ಯೇಕವಾಗಿ ತೆಗೆದಿಡುವಂತಹ ರೂಢಿ ಕೇವಲ 4 ತಾಲೂಕುಗಳಲ್ಲಿವೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಆಮೇಲೆ ಯಲ್ಲಾಪುರ ಮತ್ತೆ ಸಾಗರ ತಾಲೂಕುಗಳಲ್ಲಿ ಮಾತ್ರ ಇವೆ. ಆದರೆ ಈ ರೈತರಿಂದ ಮಿಡ್ಲ್ಮೆನ್ ಇದು ಈ ಚೊಗರು ಅಂತ ಹೇಳೋದು ಅಂಗಡಿಗಳಲ್ಲಿ ಸಿಗೋದಿಲ್ಲ. ಇಲ್ಲಿ ಅದನ್ನ ಮಧ್ಯವರ್ತಿಗಳು, ಕೆಲವು ಸಣ್ಣ ಹಿಡುವಳಿದಾರ ಕೃಷಿಕರು ಇದ್ದಾರೆ. ಸಾಕಷ್ಟು ಮಂದಿ ತೊಗರಿನ ವ್ಯವಹಾರ ಮಾಡುವವರು ದಶಕಗಳಿಂದ ಮಾಡ್ತಾ ಬಂದವರು ಇದ್ದಾರೆ. ಅವರು ಮನೆ ಮನೆಗಳಿಂದ ಈ ತೊಗರನ್ನ ತಗೊಂಡ್ಬಿಟ್ಟು ಖರೀದಿ ಮಾಡಿಕೊಂಡು ಚಿಲ್ಲರೆ ಬೆಲೆಗೆ ಒಂದು ಲೀಟರಿಗೆ 10, 8, 5 ರೂಪಾಯಿಂದ ಶುರು ಮಾಡಿ 15 ರೂಪಾಯಿಗಿಂತ ಜಾಸ್ತಿ ಇಲ್ಲ. ಅದನ್ನು ತಗೊಂಡ್ಬಿಟ್ಟು ಅದನ್ನು ತಂದು ಮಂದಗೊಡಿಸ್ತಾರೆ, ದಪ್ಪ ಮಾಡ್ತಾರೆ. ಅದನ್ನೊಂದು ಸಿಮೆಂಟ್ನ ಟ್ಯಾಂಕಿಯಲ್ಲಿ ಹಾಕಿ ಬಿಸಿಲಿಗೆ ತೆರೆದಿಟ್ಟಾಗ ನಿಧಾನವಾಗಿ 2-3 ತಿಂಗಳಾದಾಗ ಅದೊಂದು ಜೇನಿನ ದಪ್ಪ ಬಂದಾಗ ಬಹುತೇಕ ಅದನ್ನು ಮಾರ್ಕೆಟ್ ಮಾಡ್ತಾರೆ. ಅದು ಹೋಗೋದು, ಈ ಚೊಗರು ಪೂರ್ತಿ ಹೋಗೋದು, ಬಹುತೇಕ ಚೊಗರು ಹೋಗ್ತಾ ಇರೋದು ಕೂಡ ಪುನಃ ಅಡಿಕೆಯನ್ನ ಕೆಂಪು ಮಾಡಲಿಕ್ಕೆ, ಅಡಿಕೆಗೆ ಬಣ್ಣ ಹಾಕಲಿಕ್ಕೆ. ಅಂದ್ರೆ ಕೆಲವು ಕಡೆ ಸೊಸೈಟಿಗಳಲ್ಲಿ ಮನೆಯಲ್ಲಿ ನೀವು ಬಣ್ಣ ರೈತರಿಗೆ ಹೇಳ್ತಾರೆ, ನೀವು ಬಣ್ಣ ಹಾಕದೇನೆ ತನ್ನಿ, ನಾವು ಬಣ್ಣ ಹಾಕೊಳ್ತೀವಿ. ಅದರ ಪ್ರಯೋಜನ ಏನು ಅಂದ್ರೆ ತುಂಬಾ ಜನರ ಅಡಿಕೆಗಳನ್ನು ಒಂದೇ ಬಣ್ಣ ಹಾಕಿದಾಗ ಅವರು ಯೂನಿಫಾರ್ಮಿಟಿ ಬರ್ತದೆ. ಹಾಗೆ ಕೆಲವು ತಾಂತ್ರಿಕ ಮಾರ್ಕೆಟಿಂಗ್ ಕಾರಣಗಳಿಗಾಗಿ ಬಣ್ಣದ ಜಗತ್ತಿನಲ್ಲಿ ಬದಲಾವಣೆಗಳಾಗ್ತಾ ಇರ್ತವೆ. ಚೊಗರು ಬಹುತೇಕ ಈವರೆಗೆ ಹೋಗ್ತಾ ಇರುವಂತದ್ದು ಅದು ಅಡಿಕೆಗೆ ಬಣ್ಣ ಹಾಕ್ಲಿಕ್ಕೆ ಮಾತ್ರ ಅಲ್ಲ. ಇದರಲ್ಲಿ ಒಂದು ವಿಪರ್ಯಾಸ ಇರೋದೇನಂತ ಹೇಳಿದ್ರೆ, ಇವತ್ತು ಲಕ್ಷಗಟ್ಟಲೆ ಅಡಿಕೆ ಬೆಳೆಗಾರರಿದ್ದಾರೆ. ಒಂದು 90-95% ಜನರಿಗೂ ಕೂಡ ಅಡಿಕೆಯಿಂದ ಬಟ್ಟೆಯ ಬಣ್ಣ ತಯಾರಾಗ್ತದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಗೊತ್ತಿರುವವರಲ್ಲೂ ಕೂಡ ಹೆಗ್ಗೋಡಿನಲ್ಲಿ 18 ವರ್ಷದಿಂದ ಅಡಿಕೆಯ ರೆಡಿಮೇಡ್ ಶರ್ಟ್, ಅಡಿಕೆ ಬಣ್ಣದ ರೆಡಿಮೇಡ್ ಶರ್ಟು ಸೀರೆ ಬರ್ತದೆ ಅಂತ ಗೊತ್ತಿಲ್ಲ. ಎಷ್ಟೋ ಮಂದಿ ಅದನ್ನು ಧರಿಸಿದವರಿಗೂ ಕೂಡ ಇದು ತಮ್ಮ ಅನ್ನ ಕೊಡುವಂಥ ಅಡಿಕೆಯ ಬಣ್ಣ ಇದು ಅಂತ ಗೊತ್ತಿಲ್ಲ. ಸೊ ಇದು ತುಂಬ ಅರಿವು ಕಡಿಮೆ ಇದೆ. ಮಾತ್ರ ಅಲ್ಲ, ಈ ಚೊಗರು ಅಂತ ಹೇಳುವ ಟ್ಯಾನಿನ್ ರಿಚ್ ವಸ್ತು ಏನಿದೆ, ಇದು ಕೇವಲ ಬಣ್ಣಕ್ಕಾಗಿ ಮಾತ್ರ ಅಲ್ಲ. ಇದು ಕರ್ನಾಟಕದಲ್ಲಿ 3 ಆಯುರ್ವೇದ ಸಂಸ್ಥೆಗಳು ಇದರಿಂದ ಡಯಾಬಿಟಿಸ್ನ ಔಷಧ ಮಾಡುವುದರಲ್ಲಿ, ಅದರಲ್ಲಿ 2 ಸಂಸ್ಥೆಗಳು ಮಾಡುವುದು ಚೊಗರಿನಿಂದ. ಹಾಗೆ ನಮ್ಮ ಗೆದ್ದಲು ನಿಯಂತ್ರಣಕ್ಕೆ ಕೂಡ ಅದು ಬಹಳ ಒಳ್ಳೆಯ ಪರಿಣಾಮಕಾರಿ. ಆದರೆ ದುರದೃಷ್ಟ ಹೇಳಬೇಕು, ತೊಗರಿನ ಬಗ್ಗೆ ತೊಗರನ್ನ ಯಾರೂ ಗಂಭೀರವಾಗಿ ತಗೊಂಡಿಲ್ಲ. ಮನೆ ಬದಿಯಲ್ಲಿ ಶೆಡ್ನಲ್ಲಿ ಇರುವಂತಹ ರದ್ದಿ ಪೇಪರ್ನ ಸ್ಥಾನ ಮಾತ್ರ ಅದಕ್ಕೆ ಸಿಗ್ತಾ ಇದೆ. ಯಾರೋ ಮಧ್ಯವರ್ತಿಗಳು ಬರ್ತಾರೆ, ಗುಜರಿಯವರು ಬಂದ ಹಾಗೆ ತಗೊಂಡು ಹೋಗ್ತಾರೆ. ಅದನ್ನು ಅಧ್ಯಯನ ಮಾಡಿಲ್ಲ ಯಾರು, ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡಿಲ್ಲ, ಅದನ್ನು ನಮ್ಮ ಸಂಶೋಧನಾ ಸಂಸ್ಥೆಗಳು ಅದರ ಬಗ್ಗೆ ಈವರೆಗೆ ಗಮನ ಹರಿಸಿಲ್ಲ. ಗಮನ ಹರಿಸಿದ್ರೆ ನಾನು ಖಂಡಾಖಂಡಿತವಾಗಿ ಹೇಳ್ತಾ ಇದ್ದೇನೆ, ಅಡಿಕೆ ಚೊಗರಿಗೆ ಬಹಳ ದೊಡ್ಡ ಅವಕಾಶಗಳು ಕಾದಿವೆ. ಈಗ ಈ ಚೊಗರು ಅಥವಾ ತೊಗರಿನಿಂದ ನೀವು ಹೇಳಿದ್ರೆ ಅದು ಅಡಿಕೆಗೆ ಮತ್ತೆ ಬಣ್ಣ ಹಾಕ್ಲಿಕ್ಕೆ ಉಪಯೋಗಿಸ್ತಾ ಇದ್ರು ಇಷ್ಟರವರೆಗೆ ಅಂತ. ಈಗ ಅದನ್ನ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಕೂಡ ಉಪಯೋಗಿಸಬಹುದು, ಒಂದು ಬಣ್ಣವನ್ನ ನ್ಯಾಚುರಲ್ ಡೈ ಆಗಿ ಅಂತ ಹೇಳಿ. ಇದರ ಬಗ್ಗೆ ಪ್ರಯೋಗಗಳು ಎಷ್ಟೆಲ್ಲ ನಡೆದಿವೆ ಸರ್? ಬಹಳಷ್ಟು ನಡೆದಿಲ್ಲ. ಒಳ್ಳೆ ಪ್ರಶ್ನೆ ಇದು. ಅಲ್ಲಿ ಕೂಡ ಏನಾಗಿದೆ ಅಂದ್ರೆ ರೋಲ್ ಆಫ್ ಕಮ್ಯುನಿಕೇಶನ್ ಗ್ಯಾಪ್ ಇದೆ, ಸಂವಹನದ ಅಂತರ. ಇವರು ಕಷ್ಟಪಟ್ಟು ಒಂದು ಸಂಸ್ಥೆ ಕಟ್ಟಿದ್ರು, ಅಡಿಕೆ ಬಣ್ಣ ಹಾಕಿದ್ರು. ಆದರೆ ಇದು ಇವತ್ತು ಚರಕ ಸಂಸ್ಥೆಯವರು ಕೂಡ ಅಡಿಕೆ ಬಣ್ಣ ಬಳಸ್ತಾರೆ ಅಥವಾ ಅವರು ಚೊಗರಿನಿಂದ ಈ ಬಣ್ಣ ಮಾಡ್ತಾರೆ ಅಂತ ಹೇಳುವಂಥದ್ದು ಹೊರ ಜಗತ್ತಿಗೆ ಅಷ್ಟಾಗಿ ಗೊತ್ತಿಲ್ಲ. ಅದು ಸಂವಹನ ಆಗಿಲ್ಲ, ದೊಡ್ಡ ಬುನಾದಿ ಹಾಕಿಕೊಟ್ಟಿದ್ದಾರೆ. ನಾವು ಕಳೆದ 5 ತಿಂಗಳಿಂದ ಅಡಿಕೆ ಪತ್ರಿಕೆಯಲ್ಲಿ ಈ ಅಡಿಕೆಯ ಬಣ್ಣದ ಬಗ್ಗೆ ತೊಗರಿನ ಗುಣ ಅರಿಯಿರಣ್ಣ ಅಂತ ಒಂದು ಲೇಖನ ಮಾಲೆ ಆರಂಭಿಸಿ ತುಂಬ ಗಂಭೀರವಾಗಿ ಇದರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಒಂದು ಬದಿಯಲ್ಲಿ ಅಧ್ಯಯನ, ಒಂದೊಂದು ಬದಿಯಲ್ಲಿ ಪ್ರಕಟಣೆ, ಇದೆರಡರ ನಡುವೆ ನಾವು ದೇಶ ವಿದೇಶಗಳ ಸಾಕಷ್ಟು ಸಂಘ ಸಂಸ್ಥೆಗಳನ್ನು ಸಂಪರ್ಕ ಮಾಡಿ 100+ ಮಂದಿಯ ಸಂಪರ್ಕ ಮಾಡಿದ್ದೇವೆ. ಅದರಿಂದ ನಮಗೆ ಅದ್ಭುತವಾದಂತಹ ಧನಾತ್ಮಕ ಪ್ರತಿಕ್ರಿಯೆ ಬಂದಿವೆ. ಒಂದು ದೊಡ್ಡ ಈವರೆಗೆ ಚೊಗರಿನ ಸ್ಯಾಂಪಲ್ ತಗೊಂಡು ಅದರಿಂದ ಬಟ್ಟೆ ನಿರ್ಮಾಣ ಅಥವಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಅದರ ಬಗ್ಗೆ ಅಧ್ಯಯನ ಮಾಡುವಂತಹ ಆ ಹಂತಕ್ಕೆ ಬಂದಿದ್ದಾರೆ. ಮಾತ್ರ ಅಲ್ಲ, ಅದರ ಪ್ರಯೋಗದ ಫಲಿತಾಂಶಗಳು ಬರಲಿಕ್ಕೆ ಶುರುವಾಗಿದೆ. ನೋಡಿ, ಬಣ್ಣ ಹಾಕುವುದರಲ್ಲಿ 2 ಕ್ರಮ ಇದೆ. ಒಂದು ಯಾನ್ ಡೈಯಿಂಗ್, ಚರಕದವರು ಮಾಡುವಂಥದ್ದು, ನೂಲಿಗೆ ಬಣ್ಣ ಹಾಕುವಂಥದ್ದು ಆರಂಭಕ್ಕೆ, ಮತ್ತೆ ಮಗ್ಗದಲ್ಲಿ ಅದನ್ನು ಬೇಕಾದಾಗೆ ನೇಯುವಂಥದ್ದು. ಎರಡನೇದು ಫ್ಯಾಬ್ರಿಕ್ ಡೈಯಿಂಗ್ ಅಥವಾ ಬ್ಲಾಕ್ ಪ್ರಿಂಟಿಂಗ್ ಅಂತ ಹೇಳ್ತಾರೆ. ಬಟ್ಟೆ ತಯಾರಾದ ಮೇಲೆ ಅದಕ್ಕೆ ಬೇಕಾದ ವಿನ್ಯಾಸದ ಬಣ್ಣವನ್ನು ಅದರ ಮೇಲೆ ಹಚ್ಚುತ್ತಾ ಹೋಗುವುದು ಬ್ಲಾಕ್ಗಳ ಮುಖಾಂತರ. ಇವರಿಗೆ ಆಗಿರುವಂಥದ್ದು ಕೆಲಸಗಳಲ್ಲಿ ಹೆಚ್ಚು ಯಾನ್ ಡೈಯಿಂಗ್ ಆಗಿತ್ತು. ಕರ್ನಾಟಕದಲ್ಲಿ 3 ಸಂಸ್ಥೆಗಳು ದೊಡ್ಡ ರೀತಿಯಲ್ಲಿ ಕೆಲಸ ಮಾಡಿವೆ ಅಡಿಕೆ ಬಣ್ಣದ ಮೇಲೆ. ಒಂದು ಚರಕ ದೇಸಿ, 18 ವರ್ಷದಿಂದ ಮಾಡ್ತಾ ಇದೆ. ಎರಡನೇದು ಮೇಲುಕೋಟೆಯ ಜನಪದ ಸೇವಾ ಟ್ರಸ್ಟ್ ಕದ್ದರ್, ಅವರು ನೂಲು ಕೂಡ ಅವರೇ ಮಾಡೋದು. ಅವರು ಕದ್ದರ್ನ ಬಟ್ಟೆಗಳಿಗೆ ಅಡಿಕೆ ಬಣ್ಣವನ್ನು ಹಾಕ್ತಾರೆ, ಅದು ದೊಡ್ಡ ರೀತಿಯಲ್ಲಿ ಹೊರಗಡೆ ಹೋಗ್ತಾ ಇದೆ. ಮೂರನೆಯದು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಇದು ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಮತ್ತು ಉಡುಪುಗಳ ವಿಭಾಗದವರು ಇದರ ಆರಂಭ ಕಾಲದಲ್ಲಿ ಇದರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ, ಪ್ರಾಜೆಕ್ಟ್ಗಳನ್ನ ಮಾಡಿದ್ದಾರೆ. ಅಂದ್ರೆ ನೈಸರ್ಗಿಕ ಬಣ್ಣಗಳ ಮೇಲೆ ಪ್ರಾಜೆಕ್ಟ್ ಮಾಡಿದ್ರಲ್ಲಿ ಅಡಿಕೆ ಬಣ್ಣ ಒಂದಾಗಿತ್ತು. ಆಗಿತ್ತು. ಆ ಮೇಡಮ್ಗಳು ಡಾಕ್ಟರ್ ಗೀತಾ ಮಹಾಳೆ ಅಂತ ಅವರಿಗೆ ರಿಟೈರ್ ಆಗಿದ್ದಾರೆ, ಇನ್ನೊಬ್ಬರು ಡಾಕ್ಟರ್ ಜ್ಯೋತಿ ವಸ್ತ್ರದವರು. ಅವರಿಗೆ ಅವರು ಅಡಿಕೆ ಬೆಳೆಗಾರ ಕುಟುಂಬದವರು ಅಲ್ಲದಿದ್ರು ಕೂಡ ಅಡಿಕೆ ಬಣ್ಣದ ಮೇಲೆ ಒಂದು ಯಾಕೋ ಒಂದು ಅವರಿಗೆ ಒಂದು ವಿಶೇಷ ಒಲವು ಮೂಡಿ ಅವರು ಈಗಲೂ ಹೇಳ್ತಾ ಇದ್ದಾರೆ, ಯಾರಾದರೂ ಅಡಿಕೆ ಬಣ್ಣದ ತುಂಬ ಮುಂದೆ ಹೋಗಬೇಕಿದು, ಇನ್ನೂ ರಿಸರ್ಚ್ ಆಗಬೇಕು, ಬಹಳ ಅವಕಾಶಗಳಿವೆ, ಯಾರು ಮುಂದೆ ತಗೊಂಡು ಹೋಗ್ತಿದ್ರು ನಾವು ನಮ್ಮ ಸಮಯವನ್ನು ನಾವು ಅವರಿಗೆ ತಿಳುವಳಿಕೆಯನ್ನು ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ಯೂನಿವರ್ಸಿಟಿಯಲ್ಲಿ ಇದರ ಬಟ್ಟೆಗಳು ಶರ್ಟ್ಗಳು ಸೀರೆಗಳು ಎಲ್ಲ ಮಾಡಿದ್ದು ಈಗಲೂ ಇದೆ, ಆದರೆ ಹೊರಗೆ ಪ್ರಪಂಚಕ್ಕೆ ಅಷ್ಟಾಗಿ ಗೊತ್ತಿರಲಿಲ್ಲ. ನಮಗೆ ಗೊತ್ತಾಗಿದ್ದು ಅಂತ ಹೇಳಿದ್ರೆ ನಮಗೊಂದು ಹೊಸ ಜ್ಞಾನ ಲೋಕವನ್ನೇ ಅದು ತೆರೆದುಕೊಟ್ಟಿತ್ತು. 5 ತಿಂಗಳುಗಳಲ್ಲಿ ಜಗತ್ತಿನಲ್ಲಿ ಕನಿಷ್ಠ ನಮಗೆ ಗೊತ್ತಿದ್ದ ಹಾಗೆ, ಈಗ ಗೊತ್ತಿದ್ದ ಹಾಗೆ 50ಕ್ಕಿಂತಲೂ ಹೆಚ್ಚು ಸಂಸ್ಥೆಗಳು ಅಡಿಕೆಯ ಬಣ್ಣವನ್ನು ಬಟ್ಟೆಗೆ ಬಳಸ್ತಾ ಇದ್ದಾರೆ. ಹಾಗೆ ಹೇಳಿದ ಮಾತ್ರಕ್ಕೆ ಅದು ಜನಪ್ರಿಯ ಅಂತ ಹೇಳಲಿಕ್ಕಾಗೋದಿಲ್ಲ, ಬಳಸ್ತಾ ಇದ್ದಾರೆ. ಇನ್ನು ಪರಸ್ಪರ ಇವರಿಗೆ ಅರಿವು ಇಲ್ಲ, ಇವರಿಗೆ ನೆಟ್ವರ್ಕಿಂಗ್ ಇಲ್ಲ ಅವರ, ಹಾಗಾಗಿ ನಾಲೆಜ್ ಇಸ್ ಕಂಪಾರ್ಟ್ಮೆಂಟಲೈಸ್ಡ್ ಅಂತ ಒಬ್ಬೊಬ್ಬರ ಜ್ಞಾನ ಅದ ದ್ವೀಪಗಳಾಗಿ ನಿಂತಿದೆ. ಹಾಗೆ ಈ ಬಟ್ಟೆಗೆ ಬಣ್ಣ ಹಾಕೋದ್ರಲ್ಲಿ ಒಂದು ದೊಡ್ಡ ಹೊಡೆತ ಬಂದಿದ್ದೇನೆಂದರೆ ಅಡಿಕೆಯನ್ನು ಕೆಲವರು ಹಿಂದೆ ಉಪಯೋಗ ಮಾಡಿದವರು ಕೈಬಿಟ್ಟಿದ್ದಾರೆ. ಯಾಕೆಂದರೆ ಅಡಿಕೆಯ ಬೆಲೆ ಇವತ್ತು ಗಗನಕ್ಕೇರಿದೆ. 500 ನಮಗೆ ಇಲ್ಲಿ ಹೇಳಿದರೆ ಅದು ರಿಟೇಲಿಗೆ ತಲುಪುವಾಗ 600-800 ರೂಪಾಯಿ ಬಣ್ಣದ ಕೊಡೋದು ಸ್ವಲ್ಪ ಯಾರಿಗೂ ದುಸ್ತರ ಆಗ್ತದೆ. ಆದರೆ ಇಲ್ಲಿ ನಮಗೊಂದು ಅವಕಾಶ ಏನಿದೆ ಅಂದರೆ ಈ ಚೊಗರು ಏನಿದೆ ಒಳ್ಳೆ ದಪ್ಪನೆ ಚೊಗರು ಇವತ್ತು 100-130 ರೂಪಾಯಿ ಲೀಟ್ರಿಗೆ ಸಿಗುತ್ತೆ. ಅದನ್ನು ಉಪ ಉತ್ಪನ್ನವನ್ನು ಈ ಅಡಿಕೆ ಉಪ ಉತ್ಪನ್ನವನ್ನು ಬಳಸ್ಕೊಳ್ಬೋದು. ಅದೊಂಥರ ಸೆಮಿ ಫಿನಿಶ್ಡ್ ಬಣ್ಣ. ಎರಡನೇದು ಅದು ಬಹಳ ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ ಅಡಿಕೆಯ ಬಣ್ಣ ಯಾವುದು ಅಂತ ಎಲ್ಲರೂ ಕೇಳ್ತಾರೆ. ಅಡಿಕೆಯ ಬಣ್ಣ ಅದು ಈ ಭೂಮಿಯ ಬಣ್ಣ, ಜಗತ್ತಿನ ಬಣ್ಣ, ಮಣ್ಣಿನ ಬಣ್ಣ, ನಮಗೆಲ್ಲ ಆತ್ಮೀಯವಾಗಿರುವ ಬಣ್ಣ. ಈ ಬಣ್ಣದಲ್ಲಿ ಬಣ್ಣ ಒಂದಾದರೆ ಬೇರೆ ಬೇರೆ ಶೇಡ್ಗಳನ್ನು, ಛಾಯೆಗಳನ್ನು, ಒಂದು 60-70 ಛಾಯೆಗಳನ್ನು ಸೃಷ್ಟಿ ಮಾಡಲಿಕ್ಕಾಗತ್ತೆ ಅಂತ ಗೀತಾ ಮಹಾಳೆಯವರು ಹೇಳ್ತಾರೆ. ಟ್ಯಾನಿನ್ ಬಗ್ಗೆ, ಚೊಗರಿನ ಬಗ್ಗೆ ಅಧ್ಯಯನ ಮಾಡಿದ ಬದನಾಜ ಶಂಕರ ಭಟ್ರು ಹೇಳ್ತಾರೆ, ಟ್ಯಾನಿನ್ನ ಒಂದು ವಿಶೇಷ ಗುಣ ಕೆಲವೊಂದು ವಸ್ತುಗಳ ಜೊತೆ ಸೇರಿದರೆ ಅದರ ಇನ್ನೂ ಕೆಲವು ನಾವು ಊಹಿಸಲಾಗದ ಅದರ ಹತ್ತಿರದ ಬಣ್ಣಗಳನ್ನು ತಗೊಳ್ಳಿಕ್ಕಾಗತ್ತೆ ಅಂತ. ಈಗ ನಾವು ಮಾಡಿದ ಅಧ್ಯಯನದಲ್ಲಿ ಭೂತಾನ್ನ ಕೆಲವು ಹೆಣ್ಮಕ್ಕಳು ಈ ಅಡಿಕೆ ಬಣ್ಣಕ್ಕೆ ಮರದ ಬೂದಿಯನ್ನು ಸೇರಿಸಿ ಒಂದು ಪಾರಿವಾಳದ ಥರದ ಒಂದು ಬಣ್ಣವನ್ನು ತಗೊಂಡಿದ್ದಾರೆ. ಹಾಗೆ ಮರ್ಮಗಳಿರ್ತದೆ, ಅದು ಅವರವರ ಮರ್ಮಗಳು. ಹಾಗೆ ಒಂದು ಮಕ್ಕಳ ಬಟ್ಟೆಗಳನ್ನು ಮಾಡುವಂಥ ಒಂದು ಸಂಸ್ಥೆಯವರು ಹೇಳಿದರು, ಸರ್ ನಮಗಿದು ಬಹಳ ಇಷ್ಟ ಆಗುತ್ತೆ ಯಾಕಂದರೆ ಮಕ್ಕಳು ಮಣ್ಣಿನಲ್ಲಿ ಆಡಲಿಕ್ಕೆ ಇಷ್ಟಪಡ್ತಾರೆ, ಮಣ್ಣಿನಲ್ಲಿ ಆಡಿದ ಕೂಡಲೇ ಅಮ್ಮನಿಗೆ ತಲೆನೋವು ಯಾಕಂದರೆ ಬಟ್ಟೆಯದ್ದು, ಹಾಗಾಗಿ ಅದನ್ನು ಇದಕ್ಕೆ ಬಳಸ್ಬೋದು ಅಂತ. ಹಾಗಾಗಿ ಇದರಿಂದ ಬೇರೆ ಬೇರೆ ರೀತಿಯ ಶೇಡ್ಗಳನ್ನು ತಯಾರು ಮಾಡಿಕೊಳ್ಳಿಕ್ಕೆ ಆಗ್ತದೆ. ಮುಖ್ಯ ಅಂಶ ನಮಗೆ ಗೊತ್ತಾಗಿದ್ದೇನೆಂದರೆ ಇವರಿಗೆ ಜಗತ್ತಿನಲ್ಲಿ ಬಳಕೆ ಆಗುವಂಥದ್ದು ಅಕೇಶ್ಯಾ ಕಟೆಚು, ಕತ್ತ ಕದಿರ ಅಂತ ಹೇಳ್ತೇವೆ. ಈ ಕತ್ತ ಅದು ಒಂದು ಅರಣ್ಯೋತ್ಪನ್ನ, ದೇಶದಲ್ಲಿ 20,000 ಟನ್ ವರ್ಷಕ್ಕೆ ಬೇಕಂತೆ. ಅಂದರೆ ಇದು ಕೇವಲ ವಸ್ತ್ರೋದ್ಯಮಕ್ಕೆ ಮಾತ್ರ ಅಲ್ಲ, ನಾವು ಬೀಡದ ಜೊತೆ ಸೇರಿಸಲಿಕ್ಕೆ ಔಷಧಕ್ಕೆ ಕತ್ತ ಬೇಕು, ಅಕೇಶ್ಯ ಕಟೆಚು. ಅಂದರೆ ಅಷ್ಟರ ಮಟ್ಟಿಗೆ ಅದಕ್ಕೆ ಬೇಡಿಕೆ ಇದೆ. ಅದರಿಂದಾಗಿ ತುಂಬ ಅದು ಏನಂದರೆ ನೈಸರ್ಗಿಕ ಅಲ್ಲದಂಥ ಆರ್ಟಿಫಿಷಿಯಲ್ ತುಂಬ ಸೇರಿಕೊಂಡು ಬರ್ತಾ ಇದೆ, ಕಲಬೆರಕೆ ಆಗ್ತಾ ಇದೆ, ಬೇರೆ ಬೇರೆ ಗ್ರೇಡ್ಗಳಿವೆ, ಕ್ವಾಲಿಟಿ ಇದೆ ಅಂತೆಲ್ಲ ಹೇಳ್ತಾರೆ. ಅಡಿಕೆ ಬಣ್ಣದ ಚೊಗರಿನ ವಿಶೇಷ ಅಂತ ಹೇಳಿದರೆ ಅದೊಂದು ನೈಸರ್ಗಿಕ ವಸ್ತು, ಅದೊಂದು ಕೃಷಿಯಲ್ಲಿ ಉತ್ಪನ್ನ ಆಗುವಂಥದ್ದು, ಅದು ಫಾರೆಸ್ಟ್ ಪ್ರೊಡ್ಯೂಸ್ ಅಲ್ಲ. ಹಾಗಾಗಿ ಅದೊಂದು ಸುಸ್ಥಿರವಾದಂಥ ಒಂದು ಮೂಲ ವಸ್ತು. ಅದರಿಂದ ಏನು ಚಿಲ್ಲರೆ ಕಾಸು ಬಂದದ್ದು ರೈತರಿಗೆ ಹೋಗ್ತದೆ ಮಾತ್ರ ಅಲ್ಲ, ಅದು ಸಾಕಷ್ಟು ಧಾರಾಳ ಇಲ್ಲಿ ಲಭ್ಯತೆ ಇದೆ. ಈ ಅಂಶ ಬಹಳಷ್ಟು ಜನರನ್ನು ಸೆಳೀತಾ ಇದೆ. ಈಗ ಅದರಿಂದ ಬಣ್ಣ ಮಾಡಿ ಈ ನೇಯ್ಗೆಯಲ್ಲಿ ಅಥವಾ ಬಟ್ಟೆಗಳ ಬಣ್ಣ ಆಗಿ ಉಪಯೋಗಿಸ್ಬೋದು ಅಂತ ಹೇಳಿದ್ರಿ. ಈ ಬಣ್ಣವನ್ನು ಬೇರೆ ಯಾವುದಾದ್ರೂ ಇಂಡಸ್ಟ್ರಿಗಳಲ್ಲಿ ಉಪಯೋಗಿಸಬಹುದಾ? ನಮಗೆ ಗೊತ್ತಿರಲಿಲ್ಲ. ನಾವು ಒಂದು ಮಾಧ್ಯಮದವರಾಗಿ ನಾವು ಇದನ್ನು ಆಗಸ್ಟ್ ತಿಂಗಳಿಂದ ಈಚೆಗೆ ರಿಸರ್ಚ್ ಮಾಡ್ತಾ ಬಂದಾಗ ನಾವು ಬಹುತೇಕ ಒಂದು ವಾರಕ್ಕೆ 2-3 ಮಂದಿ ಈ ರಂಗದಲ್ಲಿ ಹೊಸಬರನ್ನು ಸಂಪರ್ಕ ಮಾಡ್ತಾನೆ ಬಂದಿವೆ. ಅದು ಇನ್ನೂ ಮುಂದುವರಿದಿದೆ. ಆಗ ನಮಗೆ ಒಂದು ದಿವಸ ಒಬ್ಬರಿಂದ ಒಬ್ಬರು ಪರಿಚಯ ಆಗ್ತಾ ಹೋಗುವಾಗ ಒಬ್ಬರು ಕೇಳಿದರು, ನೀವು ವುಡನ್ ಟಾಯ್ಸಿಗೆ ಅಂದರೆ ಮರದ ಬೊಂಬೆಗಳಿಗೆ ಪ್ರಯತ್ನ ಮಾಡಿದ್ದೀರಾ? ನಾನು ಹೇಳಿದ್ದು ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ಕೂಡಲೇ ಅವ್ರು ಹೇಳಿದ್ದು ನಿಮ್ಗೆ ಗೊತ್ತಿಲ್ಲ ಇದ್ರೆ ಏನು ಪರವಾಗಿಲ್ಲ, ನಮ್ಗೆ ಗೊತ್ತಿದೆ, ಆ ಬಣ್ಣ ಒಂದಿಷ್ಟು ಪೋಸ್ಟ್ನಲ್ಲಿ ಕಳಿಸ್ಕೊಡಿ. ಅವ್ರು ಹೇಳಿದ್ದು ನನಗೆ 1 ವಾರ ಸಾಕು ಅಂತ. ಅವರು 1 ವಾರದಲ್ಲಿ ಬಹಳ ಸುಂದರವಾದಂಥ ಬುಗುರಿಗಳನ್ನು, ಮಕ್ಕಳು ಆಡುವ ಬುಗುರಿಗಳನ್ನು ನಿರ್ಮಿಸಿ ಫೋಟೋ ಕಳಿಸಿದರು. ಇಷ್ಟರೊಳಗೆ ನಮಗೆ ನಮ್ಮ ಟ್ಯೂಬ್ಲೈಟ್ ಉರಿಲಿಕ್ಕೆ ಶುರುವಾಗಿತ್ತು. ನಾವು ಅವರು ಯಾವಾಗ ಇದು ಮರದ ಬೊಂಬೆಗಳಿಗೆ ಬಣ್ಣ ಆಗಬಹುದು ಅಂತ ಒಂದು ಕಲ್ಪನೆ ಕೊಟ್ಟರು, ಕೂಡಲೇ ನಮ್ಮ ಯೋಚನೆ ಕಟ್ಟೆ ಒಡೆಯಿತು. ನಾವು ಚನ್ನಪಟ್ಟಣದವ್ರನ್ನ ಸಂಪರ್ಕ ಮಾಡಿದ್ವಿ, ಕಿನ್ನಾಳದವ್ರನ್ನ ಸಂಪರ್ಕ ಮಾಡಿದ್ವಿ, ಹೀಗೆ ಟಾಯ್ ಮಾಡುವವರನ್ನೇ ಈ ಬೊಂಬೆ ಮಾಡುವ ಒಂದು 2-3 ಸಂಸ್ಥೆಗಳನ್ನು ಸಂಪರ್ಕ ಮಾಡಿದ್ವಿ. ಅದರಲ್ಲಿ ಚನ್ನಪಟ್ಟಣದವರು ವೆಂಕಟೇಶ್ ಅಂತ, ಬೀರೇಶ್ವರ ಆರ್ಟ್ ಅಂತ, ಅವರು ಕೂಡ ಬುಗುರಿ ಮಾಡಿದರು. ಅಂದರೆ ಬುಗುರಿಗೆ ಒಂದು ಸಿಂಗಲ್ ಬಣ್ಣ ಸಾಕು, ಸಿಂಪ್ಲೆಸ್ಟ್ ಅಂತ ಹೇಳೋ ಕಾರಣದಿಂದ ಮಾಡಿದರು. ಅದಾದಮೇಲೆ ಮುಂದೆ ಹೋಗಿ ಅದು ನಿಮ್ಮ ಮರದ ಬೊಂಬೆಗಳಿಗೆ ಬಹಳ ಒಂದು ಒಳ್ಳೆಯ ಆಯ್ಕೆ ಅಂತ ಹೇಳುವುದು ಈಗ ಸಾಬೀತಾಗಿದೆ. ಅವರು ಏನು ಹೇಳ್ತಾರೆ ಅಂದರೆ, ಸಂಕಲ್ಪ ಆರ್ಟ್ ವಿಲೇಜ್ ಅಂತ ಹೇಳುವಂಥ ವಿಶಾಖಪಟ್ಟಣದಲ್ಲಿರುವಂಥ ಒಂದು ಸಂಸ್ಥೆಯವರು ಹೇಳ್ತಾರೆ, ಇದು ಆಟಿಕೆಗಳಿಗೆ ಕತ್ತಕ್ಕಿಂತಲೂ ಚೆನ್ನಾಗಿ ಹೊಂದಿಕೊಳ್ತದೆ. ಕತ್ತಾದಲ್ಲಿ ಅದು ಬಣ್ಣ ಒಂದೇ ಥರ ಸಮಾನವಾಗಿ ಬರೋದಿಲ್ಲ, ಸ್ವಲ್ಪ ಪ್ಯಾಚ್ಗಳು ಬಂದರೆ ಅದು ಸ್ವಲ್ಪ ತಾಂತ್ರಿಕವಾಗಿ ಒಂದು ದೋಷ. ಅದರ ಬದಲಿಗೆ ಅಡಿಕೆ ಬಣ್ಣವನ್ನು ನಮ್ಮ ಎಲ್ಲ ಕೆಲಸಗಾರರು ಕೂಡ ತುಂಬ ಇಷ್ಟಪಟ್ಟಿದ್ದಾರೆ ಅಂತ. ಅಷ್ಟು ಮಾತ್ರ ಅಲ್ಲ, ಈಗ ರಿಲಯನ್ಸ್ನವರು ಅವರ ಒಂದು ಆಟಿಕೆಯ ವಿಭಾಗ ಅಂತೆ ಕಲರಾ ಅಂತ ಹೇಳುವ ಒಂದು ಸಂಸ್ಥೆಗೆ, ಇವರು 5 ಸಂಸ್ಥೆಗಳಿಗೆ ಆಟಿಕೆಗಳನ್ನು ಪೂರೈಸ್ತಾ ಇದ್ದಾರೆ. ಅದರ ಒಂದು ಸಂಸ್ಥೆಗೆ ಈಗಾಗಲೇ ಅಡಿಕೆ ಬಣ್ಣ ಸೇರಿದಂಥ ಒಂದು ಆಟಿಕೆ, ರ್ಯಾಟ್ಲರ್ ಅಂತ ಹೇಳ್ತಾರೆ, ಕಟಕಟಕಟ ಅಂತ ಶಬ್ದ ಮಾಡುವಂಥ ಆಟಿಕೆ, ಚರಿತ್ರೆಯಲ್ಲಿ ಮೊತ್ತ ಮೊದಲ ಬಾರಿಗೆ ಅದು ಮರದ ಅಡಿಕೆ ಬಣ್ಣ ಸೇರಿಕೊಂಡು ಮಾರುಕಟ್ಟೆಗೆ ಹೋಗಿದೆ. ಅದೇ ರೀತಿಯಲ್ಲಿ ಬಟ್ಟೆಯಲ್ಲಿ ಕೂಡ ಟೈ ಅಂಡ್ ಡೈ ಮಾಡಿದಂಥ ಚೂಡಿದಾರ್ ಟಾಪು ಅದೇ ಸಂಸ್ಥೆಯವರು ಮಾಡಿದ್ದು, ಅದಕ್ಕೆ ಅವರು 1,200 ರೂಪಾಯಿಗೇನೋ ಮಾರ್ತಾರೆ. ಅದು ಅದ್ಭುತವಾದಂಥ ವರ್ಣ ಸಂಯೋಜನೆ. ಎಷ್ಟೋ ಜನ ಹೇಳ್ತಾರೆ ಅಡಿಕೆಯಲ್ಲಿ ಡಾರ್ಕ್ ಬಣ್ಣ ಬರೋದಿಲ್ಲ ಅಂತ. ಅವರು ಬಹಳ ಡಾರ್ಕ್ ಬಣ್ಣವನ್ನು ತಗೊಂಡಿದ್ದಾರೆ, ಸುಂದರವಾದ ಡಿಸೈನ್ಗಳ ಜೊತೆ ಅದು ಮಾರುಕಟ್ಟೆಗೆ ಹೋಗಿದೆ. ಇನ್ನೂ ಒಂದು ಅವಕಾಶ ಎಲ್ಲಿದೆ ಅಂತ ಹೇಳಿದರೆ, ಅದು ನಮಗೆ ಗೊತ್ತಿರಲಿಲ್ಲ, ಚರ್ಮೋದ್ಯಮದಲ್ಲಿ ಅವಕಾಶ ಇದೆಯಂತೆ. ಭಾರತದಿಂದ ಸಾಕಷ್ಟು ಚರ್ಮದ ಉತ್ಪನ್ನಗಳು ವಿದೇಶಗಳಿಗೆ, ಉಡುಪುಗಳು ಎಲ್ಲ ಹೋಗ್ತವೆ, ಅಲ್ಲಿ ಬಣ್ಣ ಬೇಕಾಗತ್ತೆ. ಆ ಬಣ್ಣ ಕೆಮಿಕಲ್ ಬಣ್ಣಕ್ಕೆ ಬದಲು ಅವರು ಕೂಡ ಸಸ್ಯಜನ್ಯ ಬಣ್ಣಗಳ ಬಗ್ಗೆ ಹುಡುಕ್ತಾ ಇದ್ದಾರೆ. ಈಗಾಗಲೇ ನಾವು ಸಂಪರ್ಕ ಮಾಡಿದ್ದೇವೆ, ಒಂದು ಸಂಸ್ಥೆಯವರು ಟ್ರಯಲ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಈವರೆಗೆ ಪ್ರಯೋಗಗಳನ್ನು ಮಾಡಿದವರಲ್ಲಿ ಕಲಂಕಾರಿ ಅಂತ ಒಂದು ವಸ್ತ್ರೋದ್ಯಮ ಇದೆ, ಅದು ನೈಸರ್ಗಿಕ ಬಣ್ಣ ವೆಜಿಟೇಬಲ್ ಡೈಸ್ ಅನ್ನು ಉಪಯೋಗ ಮಾಡಿ ಮಾಡುವಂಥದ್ದು, ಅಚ್ಚುಗಳನ್ನು ಅಲ್ಲಿ ಒತ್ತಿ ಮಾಡುವಂಥದ್ದು, ತುಂಬ ಪುರಾತನವಾದ್ದು ಆಂಧ್ರದ್ದು. ಅದರಲ್ಲಿ 2 ಥರ ಇದೆ. ಆ ಕಲಂಕಾರಿಯಲ್ಲಿ ಇವತ್ತು ಏನಾಗಿದೆ ಅಂದರೆ, ಈ ರಾಸಾಯನಿಕ ಬಣ್ಣಗಳು ಬಂದು ತುಂಬ ಆಧುನಿಕತೆ ಬಂದಾಗ ನೈಸರ್ಗಿಕ ಬಣ್ಣಗಳನ್ನು ಬಿಟ್ಟುಬಿಟ್ಟು ಕೆಮಿಕಲ್ ಬಣ್ಣ ಹಾಕಿ ಈ ಕಲ್ಲು ಅಚ್ಚಿನ ಮುಖಾಂತರ ಪ್ರಿಂಟ್ ಮಾಡೋದಕ್ಕೆ ತುಂಬ ಸಮಯ ಬೇಕು. ಅದರ ಬದಲು ಸ್ಕ್ರೀನ್ ಪ್ರಿಂಟ್ ಮಾಡಿ ಯಾಂತ್ರಿಕವಾಗಿ ಅದನ್ನು ಮಾಡಿ ಕಲಂಕಾರಿಯ ಹೆಸರಿನಲ್ಲಿ ಏನೇನೋ ಆಗಿಬಿಟ್ಟಿದೆ. ಆದರೆ ಒಂದು ಸಂಸ್ಥೆ ಇದೆ, ಅವರು ಶ್ಯಾಮಲಾ ಆರ್ಟ್ಸ್ ಅಂತ, ಅವರು ಕಲಂಕಾರಿ ಶ್ರೀನಿವಾಸ್ ಅಂತಲೇ ಹೆಸರು, ಪಿಚುಕಾ ಶ್ರೀನಿವಾಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥವರು. ಅವರು ಅವರ ಮನೆಯ ಒಂದು ಕೋಣೆಯನ್ನೇ ಕಲಂಕಾರಿ ಮ್ಯೂಸಿಯಂ ಆಗಿ ಮುಂದಿನ ಪೀಳಿಗೆಗೆ ಈ ಹಳೆ ರೀತಿಯ ಕಲೆ ಉಳಿಬೇಕು ಅಂತ ಮಾಡಿದ್ದಾರೆ. ಅವರು ಈ ಸ್ಯಾಂಪಲ್ನ ಹೆಸರು, ಅಡಿಕೆ ಹೆಸರು ಕೇಳಿದಾಗಲೇ ಅವರು ಇಷ್ಟಪಟ್ಟರು, ಹಿಂದೆ ಮೇಲೆ ಮಾಡಿದ್ರಂತೆ ಅವರ ಪ್ರಯೋಗ. ಅವರು ಸ್ಯಾಂಪಲನ್ನು ನೋಡಿ ಬಟ್ಟೆಯನ್ನು ಮಾಡಿ ಬಹಳ ಸುಂದರವಾಗಿ ಅವರು ಖುಷಿಪಟ್ಟಿದ್ದಾರೆ. ಖುಷಿಪಟ್ಟವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ನಿಮ್ಮ ಅಡಿಕೆಯ ಬಣ್ಣ ನಮ್ಮ ಕಲಂಕಾರಿ ವಿದ್ಯೆಗೆ, ಅದರ ಒಂದು ಫೆದರ್ ಆನ್ ದಿ ಕ್ಯಾಪ್, ಅದರ ಒಂದು ತಲೆ ಮೇಲೆ ಒಂದು ಟೋಪಿಗೆ ಇದೊಂದು ನಿಮ್ಮ ಒಂದು ಗರಿ ಅಂತ ಹೇಳಿ ಮಾತನ್ನು ಹೇಳಿದ್ದಾರೆ. ಮಾತ್ರ ಅಲ್ಲ, ಕಲಂಕಾರಿ ಶ್ರೀನಿವಾಸ್ ಏನು ಬಟ್ಟೆಗಳನ್ನು ಉತ್ಪನ್ನ ಮಾಡ್ತಾರೆ ಅವು 100% ವಿದೇಶಗಳಿಗೆ ಹೋಗ್ತಾರೆ. US ಅವರ ಬಿಸ್ನೆಸ್ ಪಾರ್ಟ್ನರ್ ಇದ್ದಾರೆ ಅವರು. ಈ ಶ್ರೀನಿವಾಸ್ ಈಗಾಗಲೇ 20 ಕಿಲೋ ಚೊಗರಿನ ಹುಡಿಯನ್ನಿಗೆ ಆರ್ಡರ್ ಮಾಡಿದ್ದಾರೆ. ಹಾಗಾಗಿ ಅಮೆರಿಕದ ಮುಖಾಂತರ ಅಡಿಕೆ ಬಣ್ಣ ಹಾಕಿದ ಕಲಂಕಾರಿ ಬಟ್ಟೆಗಳು ಜಗತ್ತನ್ನು ಪ್ರವೇಶ ಮಾಡುವ ದಿನಗಳಿಗೆ ಇಳಿಲೆಕ್ಕ ಶುರುವಾಗಿದೆ. ಸರಿ, ಇಷ್ಟು ಮಾತ್ರ ಅಲ್ಲ, ರಾಜಸ್ಥಾನದ ಒಂದು ಸಂಸ್ಥೆಗೆ ಇದರ ಪರಿಮಳ ಬಡ್ದಿದೆ. ರಾಜಸ್ಥಾನದಲ್ಲಿ ಸುಧಾನಿ ಬಯೋಟೆಕ್ ಅಂತ ಒಂದು ಸಂಸ್ಥೆ ಇದೆ, ಸಿದ್ಧಾಂತ್ ಅಂತ ಹೇಳುವವರು ಕಟ್ಟಿದ ಸಂಸ್ಥೆ. ಈಗ ಒಂದು 40 ಜನ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಹೆಚ್ಚಿನ ಗ್ರಾಹಕರು ಕೂಡ ವಿದೇಶದವರು. ಅವರು ನೈಸರ್ಗಿಕ ಬಣ್ಣ ಮಾತ್ರ ಮಾಡ್ತಾರೆ, ಅವರಿಗೂ ಅಡಿಕೆ ಬಣ್ಣೆ ಬಗ್ಗೆ ಗೊತ್ತಿರಲಿಲ್ಲ. ಅವರ ತಮ್ಮ ಒಂದು ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಸಾಗರದ ಒಬ್ಬರು ಕೃಷಿಕರು ಇಬ್ಬರು ಜೊತೆಯಾಗಿದ್ದರು 15 ಒಂದು ವಿಶಿಷ್ಟವಾದ ರೈಲ್ವೆ ಪ್ರಯಾಣದಲ್ಲಿ. ಆ ಮೂಲಕ ಅವರಿಗೆ ಸಾಗರದಲ್ಲಿ ಅಡಿಕೆ ಬಣ್ಣವನ್ನು ಬಟ್ಟೆಗೆ ಬಳಕೆ ಮಾಡ್ತಾರೆ ಅಂತ ಗೊತ್ತಾಯಿತು. ನಿಧಾನವಾಗಿ ಸ್ವಲ್ಪ ಸ್ಯಾಂಪಲ್ ತರಿಸಿಕೊಂಡ್ರು ತೊಗರನ್ನು, ಆಮೇಲೆ ಅದನ್ನು ಬಳಕೆ ಮಾಡಿ ನೋಡಿದಾಗ ಮೆಚ್ಚುಗೆ ಆಯಿತು, ಅದನ್ನು ವಿದೇಶದ ಗ್ರಾಹಕರಿಗೆ ಕೊಟ್ಟರು. ಈಗ ಅವರು ಅದನ್ನು ಸ್ಪ್ರೇ ಡ್ರೈ ಮಾಡಿ, ಯಾಕಂದರೆ ಈ ಅದು ದ್ರಾವಣದ ರೂಪದಲ್ಲಿದ್ದರೆ ಕೊರಿಯರ್ ಮತ್ತು ಲಾರಿ ಕಂಪನಿಯವರು ಅದನ್ನು ಸಾಗಾಟಕ್ಕೆ ಒಪ್ಪೋದಿಲ್ಲ. ಅದನ್ನು ಸ್ಪ್ರೇ ಡ್ರೈ ಮಾಡಿ ಅಮೂಲ್ ಹಾಲಿನ ಹುಡಿ ಹಾಗೆ ಆ ಪುಡಿಯಾಗಿ ಆ ರೂಪದಲ್ಲಿ ಅದು ತುಂಬ ವಿದೇಶಕ್ಕೆ ಈಗ ರಫ್ತಾಗ್ತಾ ಇದೆ, ಬಹಳ ಒಳ್ಳೆಯ ಅಭಿಪ್ರಾಯ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸಿದ್ಧಾಂತ್ ಸೋಧಾನಿಯವರ ಪ್ರಕಾರ ಅವರು ಆ ಸಂಸ್ಥೆ ಇದಕ್ಕೊಂದು ಹೆಸರಿಟ್ಟಿದೆ ಈ ಬಣ್ಣಕ್ಕೆ, ನಟ್ ಬ್ರೌನ್ ಅಂತ. ನಾವು ಇವತ್ತು ಗೂಗಲ್ನಲ್ಲಿ ನಟ್ ಬ್ರೌನ್ ಅಂತ ಹೊಡೆದ್ರೆ ನೀವೊಂದು $10-15 $50 ಸಿಕ್ಕುವಂಥ ಸ್ಥಿತಿ ಇದೆ. ಅವರು ಸಿದ್ಧಾಂತ ಸುಧಾನಿಯವರು ಏನು ಹೇಳ್ತಾರೆ ಅಂದರೆ, ಅಡಿಕೆ ಬಣ್ಣ ಇನ್ನಷ್ಟು ಜನರಿಗೆ, ಜಗತ್ತಿನ ನೈಸರ್ಗಿಕ ಬಣ್ಣ ಬಯಸುವವರಿಗೆ, ಒಲವು ಇರುವವರಿಗೆ, ಹೆಚ್ಚೆಚ್ಚು ಜನರಿಗೆ ಪರಿಚಯ ಆಗುವಾಗ ಅದು 6 ತಪ್ಪಿದ್ರೆ 7ನೇ ಸ್ಥಾನ ಜಗತ್ತಿನಲ್ಲಿ ಪಡೆಯುವ ಸಾಧ್ಯತೆ ಇದೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿ ಮಸ್ಲಿನ್ ಅಂತ ಹೇಳುವ ಬಟ್ಟೆಯ ತಯಾರು ಮಾಡುವುದನ್ನು ರಿವೈವ್ ಮಾಡುವಂಥ ಒಂದು ಗಂಡ ಹೆಂಡತಿ ಕೆಲಸ ಮಾಡ್ತಾ ಇದ್ದಾರೆ. ಆ ಮಸ್ಲಿನ್ ಬಟ್ಟೆ ಅಂತೆ ಅದು 300-400 ಕೌಂಟ್ ಅಂತೆ, ಬಹಳ ತೆಳುವಾದಂಥ ಬಟ್ಟೆ ಅಂತೆ. ಅಂದರೆ ಒಂಥರ ಈರುಳ್ಳಿಯ ಸಿಪ್ಪೆ ಆ ಲೆವೆಲ್ನಲ್ಲಿ ಇದೆ ಇರುತ್ತೆ. ಒಂದು ಮಾತಿದೆ, ಒಂದು ಬೆಂಕಿ ಪೆಟ್ಟಿಗೆಯೊಳಗೆ ಒಂದು ಸೀರೆಯನ್ನು ಹಿಡಿಸಬಹುದು ಅಂತ. ಅವರು ಕೂಡ ಈಗ ಅದರಲ್ಲಿ ತುಂಬ ಆಸಕ್ತಿ ಪಡೆದು ಈಗ 2 ತಮಗೆ ಬೇಕು, ತಾವು ಟ್ರಯಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚೆಚ್ಚು ಜನ ಈಗ ಅಡಿಕೆ ಬಣ್ಣದಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ. ಅಂದರೆ ಅಡಿಕೆ ಬಣ್ಣ ಅಂತ ಹೇಳುವಂಥದ್ದು ಅವರ ನಿಘಂಟುವಿನಲ್ಲಿ ಹಿಂದೆ ಇದ್ದಿರಲಿಲ್ಲ, ಈಗ ಹೊಸದಾಗಿ ಬಂದಾಗ ಒಂದು ಹೊಸ ಬಣ್ಣವನ್ನು ಎಲ್ಲರೂ ಕೂಡ ಬಹಳ ಗಂಭೀರವಾಗಿ ಅದರ ಬಗ್ಗೆ ಪ್ರಯೋಗಗಳನ್ನು ನಡೆಸ್ತಾ ಇದ್ದಾರೆ. ಕೆಲವು ಕಡೆ ಎಲ್ಲ ದಶಕಗಳಿಂದ ಇದನ್ನ ಉಪಯೋಗಿಸ್ತಾ ಇದ್ರು ಕೂಡ ಅದು ಬೇರೆ ಬೇರೆ ಕಡೆಗೆ ಪ್ರಚಾರ ಯಾಕೆ ಆಗಲಿಲ್ಲ ಸರ್? ನಮ್ಮ ದೇಶದಲ್ಲಿ ಸರ್ ಇದು ಇಂದೆಷ್ಟೋ ವಿಚಾರಗಳು, ಒಳ್ಳೊಳ್ಳೆ ವಿಚಾರಗಳು, ನಾನು ಅದನ್ನೇ ಹೇಳೋದು, ಕಂಪಾರ್ಟ್ಮೆಂಟಲೈಸ್ ದ್ವೀಪಗಳಾಗಿ ಉಳಿತದೆ, ಅದನ್ನು ಎತ್ತಿ ಹಿಡಿದು ಸಂಬಂಧಪಟ್ಟವರಿಗೆ ಮುಟ್ಟಿಸಿದಾಗ ಮಾತ್ರ ಅದು ತಲುಪ್ತದೆ. ಈಗ ಅವರು ಎಲ್ಲೋ ಪತ್ರಿಕೆಯಲ್ಲಿ ಓದ್ತಾರೆ, ಪತ್ರಿಕೆಯಲ್ಲಿ ಓದಿದಾಗ ಅವರಿಗೆ ಬಣ್ಣ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗೋದಿಲ್ಲ. ಇದೆಲ್ಲವೂ ಸೇರಿದಾಗ ಮಾತ್ರ ಅದರ ಹಿಂದೆ ಯಾರಾದರೂ ಒಂದು ಬಿದ್ದು ಬಹಳ ಗಂಭೀರವಾಗಿ ಅದನ್ನೇ ಗುಂಗಾಗಿ ತಗೊಂಡು ಒಂದು ಕ್ಯಾಂಪೇನ್ ಅಥವಾ ಅಭಿಯಾನ ಮಾಡಿದಾಗ ಅಷ್ಟೇ ಮುಂದೆ ಬರುತ್ತೆ. ಇದು ಯಾಕೆಂತ ಹೇಳಿದ್ರೆ ಅಡಿಕೆ ಬಣ್ಣದ ಬಗ್ಗೆ ಓದಿರ್ತಾರೆ, ಅವರಿಗೆ ಅದಕ್ಕಿಂತ ಹೆಚ್ಚು ಪ್ರಯೋಗ ಮಾಡುವಂತಹ ಸಾಧ್ಯತೆಗಳು ಆಗಿರೋದಿಲ್ಲ. ಆಮೇಲೆ ಅದರ ವಿಷಯಗಳನ್ನು ನೀವು ಇವತ್ತು ನಾವು ಆ ಮಟ್ಟಿಗೆ ನಾವು ಸೋಷಿಯಲ್ ಮೀಡಿಯಾವನ್ನು ತುಂಬ ಸ್ಮರಿಸಿಕೊಳ್ಬೇಕಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸುಲಭವಾಗಿ ನಾವು ಇದರ ಮುಖ್ಯ ವಿಶೇಷ ಅಂಶಗಳನ್ನು ಅವರಿಗೆ ಬಿತ್ತನೆ ಮಾಡಿಕೊಡು, ಅವರ ಮನಸ್ಸಿಗೆ ನಾಟುವ ಹಾಗೆ ಹೇಳಲಿಕ್ಕೆ ಬರ್ತದೆ. ಒಂದು ಸಣ್ಣ ಒಂದು ಯೂಟ್ಯೂಬ್ ವಿಡಿಯೋದ ಮುಖಾಂತರ, ಅಲ್ಲ ಒಂದು PPT ಮುಖಾಂತರ, ಅಥವಾ ಅಡಿಕೆ ಬಣ್ಣ ಹಾಕಿದ ಮೂರು ಬಟ್ಟೆಗಳನ್ನು. ಈಗ ನಾವು ಈ ಸೋಷಿಯಲ್ ಮೀಡಿಯಾವನ್ನು ಮತ್ತು ಹೊಸಬರ ಗಮನ ಸೆಳೆಯಲಿಕ್ಕೆ ಈ ತರಹದ ಹಲವು ತಂತ್ರಗಳನ್ನು ಬಳಸಿಕೊಂಡೇ ಮುಂದಕ್ಕೆ ಹೋಗಿದ್ದೇವೆ. ಅವರಿಗೆ ಯಾಕೆ ನಮ್ಮ ಹತ್ರ ಮಾತಾಡಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಅವರಿಗೆ ಮಾತಾಡಲೇಬೇಕಾದಂತಹ ಆ ಪುರಾವೆಗಳನ್ನು ಅವರ ಎದುರಿಗೆ ನಾವು ವಾಟ್ಸಪ್ ಮುಖಾಂತರವೋ ಯಾವುದೋ ಒಂದು ವಿಧಾನದ ಮುಖಾಂತರ ಇಟ್ಟಾಗ ಅವರು ಕೂಡ ಆಸಕ್ತಿ ತೋರಿಸ್ತಾರೆ. ಬಹುಶಃ ಇದು 4-5 ತಿಂಗಳಲ್ಲಿ ಅಡಿಕೆಯ ಬಣ್ಣಕ್ಕೇನು ಒಂದು ಹೊಸ ಚಾಲನೆ ಸಿಕ್ಕಿದೆ, ತರಂಗ ಸಿಕ್ಕಿದೆ. ಈಗ ನಮ್ಮದೊಂದು ಪುಸ್ತಕ ಪ್ರಿಂಟ್ ಆಗ್ತಾ ಇದೆ. ನಮ್ಮದೇ ಬಳಗದ ಶಿವರಾಮ್ ಪೈಲೂರವರು ತುಂಬ ಶ್ರಮಪಟ್ಟು ಅಡಿಕೆಯ ಚೊಗರು, ನಿರೀಕ್ಷೆಗಳ ಚಿಗುರು ಅಂತ ಒಂದು ಪುಸ್ತಕ 120 ಪುಟದ್ದು, 4-5 ತಿಂಗಳಲ್ಲಿ ಅಡಿಕೆ ಪತ್ರಿಕೆ ಏನು ಮಾಡಿದಂಥ ಅಭಿಯಾನ ಏನಿದೆ ಅದರ ಪುಸ್ತಕ ರೂಪದಲ್ಲಿ ತರ್ತಾ ಇದ್ದಾರೆ. ನನಗೆ ಅನ್ನಿಸ್ತದೆ ಒಂದು 15-10 ವರ್ಷ ಹಿಂದೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ನಾವು ಇದಕ್ಕೆ ನಮ್ಮ ಈ ಸಂದೇಶವನ್ನು, ಇದರಲ್ಲಿರುವ ವಿಶೇಷವನ್ನು, ಅಡಿಕೆ ಬಣ್ಣದ ಒಂದು ಮಹತ್ವನ ಅನನ್ಯತೆಯನ್ನು ಹೊರ ಜಗತ್ತಿಗೆ ಅದನ್ನು ಬಳಕೆ ಮಾಡುವ ಆ ನಿರ್ದಿಷ್ಟವಾದ ಜನರಿಗೆ ತಲುಪಿಸಿದ್ದು ಸಾಮಾಜಿಕ ಮಾಧ್ಯಮ. ನಾವಿವತ್ತು ವಾಟ್ಸಪ್ ಯೂನಿವರ್ಸಿಟಿ ಅಂತ ಎಲ್ಲರೂ ಗೇಲಿ ಮಾಡ್ತೇವೆ. ನಾನು ಹೇಳ್ತೀನಿ, ನೀವು ಅದನ್ನು ಗಂಭೀರವಾಗಿ ಬಳಸುವ ಕಲೆ ನಿಮ್ಮಲ್ಲಿದ್ದರೆ ಸೋಷಿಯಲ್ ಮೀಡಿಯಾದಿಂದ ನಾವು ಎಷ್ಟೋ ರಚನಾತ್ಮಕ ಕೆಲಸವನ್ನು ಮಾಡಬಹುದು ಅಂತ ಹೇಳುವುದಕ್ಕೆ ನಮ್ಮ ಈ ಬಣ್ಣದ ಪ್ರಯಾಣ ಒಂದು ದೊಡ್ಡ ಉದಾಹರಣೆ. ಮುಂದಿನ ದಿನಗಳಲ್ಲಿ ಈ ಬಣ್ಣದ ಒಂದು ಉದ್ಯಮದಲ್ಲಿ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಕೆ ಆಗಬಹುದು ಅಂತ ನಿಮಗೆ ಆಶೆ ಉಂಟಾ ಸರ್? ಹೇಗೆ ಆಶೆ ಉಂಟು? ಆಶೆ ಇದ್ರೆ ಅದಕ್ಕೆ ಜೊತೆಗೆ ಕೆಲವು ಕ್ಲಾಸ್ಗಳಿವೆ. ಯಾರೋ ಗಂಭೀರವಾಗಿ ಪ್ರಯತ್ನ ತಗೊಂಡು ಹೊರತು ತನ್ನಿಂತಾನೇ ಆಗ್ಲಿಕ್ಕಿಲ್ಲ, ಬಿಟ್ಟು ಬಿಟ್ಟರೆ ಅಲ್ಲಿಗೆ ಹೋಗಬಹುದು. ಒಂದು ಏನಾಗಬೇಕು ಅಂದರೆ ಸ್ಟ್ಯಾಂಡರ್ಡೈಸ್ ಆಗಬೇಕು. ಈಗ ಇವತ್ತೇನೆಂದರೆ ಒಂದು ಕಡೆಯಿಂದ ತಗೊಂಡ ತೊಗರು ಮತ್ತೊಂದು ಕಡೆಯಿಂದ ತಗೊಂಡು ಅವರು ಬಟ್ಟೆಗೆ ಬಣ್ಣ ಹಾಕಿದಾಗ ಅದರ ಛಾಯೆಗಳಲ್ಲಿ ವ್ಯತ್ಯಾಸ ಬರಬಹುದು. ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡುವ ಕೆಲಸ ಮತ್ತು ಪುಡಿಯ ರೂಪದಲ್ಲಿ ಅದನ್ನು ಒದಗಿಸುವ ಕೆಲಸ ಇಲ್ಲಿ ತವರ್ ಮನೆಯಿಂದ, ಅಂದರೆ ಅಡಿಕೆ ಬೆಳೆಗಾರ ಕುಟುಂಬಗಳು. ಇವತ್ತು ಕೋವಿಡ್ ಕಾಲದಲ್ಲಿ ತುಂಬ ಪ್ರತಿಭಾವಂತರು ಬಂದು ಹಳ್ಳಿಗಳಲ್ಲಿ ನೆಲೆಸಿದ್ದಾರೆ, ಅವರು ಒಂದು ಉಪವೃತ್ತಿಯನ್ನು ನೋಡಲಿಕ್ಕೆ ಹುಡುಕ್ತಾ ಇದ್ದಾರೆ. ಅಂಥವ್ರು ಮಾಡ್ಬೋದು, ಏನು ಸಂಸ್ಥೆಗಳೇ ಮುಂದೆ ಬರಬೇಕು ಅಂತಿಲ್ಲ. ಯಾವುದೋ ಒಂದು ಕುಟುಂಬದವರು ಇದರ ಹಿಂದೆ ಬಿದ್ದು ಇನ್ನು ಯಾರ್ಯಾರು ಇದ್ದಾರೆ, ನ್ಯಾಚುರಲ್ ಡೈಯಿಂಗ್ ಅಂತ ನೀವು ಒಂದು ಹುಡುಕಿ ನೋಡಿದರೆ ಇವತ್ತು ಗೂಗಲ್ ಮಾವನ ಭಂಡಾರದಲ್ಲಿ ಸುಮಾರು, ಇದು ನಾನು ಆಗಲೇ ಹೇಳಿದೆ, 10 ವರ್ಷದ ಹಿಂದೆ ನಮಗೆ ಇದನ್ನು ಬಳಕೆ ಮಾಡುವವರು ಯಾರು ಅಂತ ಗೊತ್ತು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇವತ್ತು ಒಬ್ಬರು 74 ವರ್ಷದ ಮಹಿಳೆ ಜಗದಾ ರಾಜಪ್ಪ ಅಂತ ಹೇಳುವ ಹೈದರಾಬಾದ್ನಲ್ಲಿ ನಮಗೆ ಬೇರೆ ಬೇರೆಯವರ ಪರಿಚಯ ಸ್ನೇಹಿತರು ಮಾಡಿಕೊಟ್ರು. ಸತ್ಯ ಹೇಳೋದಾದರೆ ಅಡಿಕೆಯ ಸಮುದಾಯದಿಂದ, ಅಡಿಕೆಯ ಸಂಸ್ಥೆಗಳಿಂದ ಸಿಗೋದಕ್ಕಿಂತ ಎಷ್ಟೋ ಹೆಚ್ಚಿನ ನೈತಿಕ ಬೆಂಬಲ ಮತ್ತು ಅದ್ಭುತ ಸಹಕಾರ ನಮಗೆ ಹೊರಗಿನಿಂದ ಸಿಕ್ಕಿದೆ. ನಾವು ಮಾತಾಡಿದಾಗ ಜಗದಾ ರಾಜಪ್ಪ ಅವರು ಬಹಳ ಇಷ್ಟಪಟ್ಟರು ಈ ಕೆಲಸವನ್ನು. ಅವರು ಹೇಳಿದರು, ನೋಡಿ ನಾನು ಟ್ರೈನಿಂಗಿಗಾಗಿ ಬೇರೆ ಬೇರೆ ಕಡೆ ಹೋಗ್ತೀನಿ, ನನಗೊಂದು 1/2 ಕಿಲೋ ಕಳಿಸ್ಕೊಡಿ, ನಾನು ರಾಜಸ್ಥಾನಕ್ಕೆ ಹೋಗಿ ಅಲ್ಲಿನ ಮಂದಿಗೆ ಕಳಿಸ್ತೀನಿ, ವೆಸ್ಟ್ ಬೆಂಗಾಲಿಗೆ ಹೋದಾಗ ಅಲ್ಲಿ ಕೂಡ ನನ್ನ ಟ್ರೈನಿಂಗಲ್ಲಿ ಅಡಿಕೆ ಬಣ್ಣವನ್ನು ಸೇರಿಸ್ಕೊಳ್ತೀನಿ, ಅಲ್ಲಿ ಬೀಜ ಹಾಕಿ ಬರ್ತೀನಿ ಅಂತ ಹೇಳಿದರು. ಹಾಗೆ ಬೀಜ ಹಾಕುವವರು ಬೇಕು, ಇಲ್ಲಿ ಅವರಿಗೆ ಒದಗಿಸುವವರು ಬೇಕು. ಇದೊಂದು ಸೈಕಲ್ ನೋಡಿ, ಯಾವುದೇ ಒಂದು ಬೆಳವಣಿಗೆ ಬರಬೇಕಿದ್ರೆ ಮಾಧ್ಯಮ ಬೇಕು ನಡುವೆ, ಅದನ್ನು ಕರ್ತೃಗಳು ಬೇಕು ಕೊಡುವಂಥವರು, ಪೆನ್ನಿಗೆ ಶಾಯಿ ಹಾಕಿ ತುಂಬಿಸಿ ಕೊಡುವವರು ಬೇಕು. ಹಾಗೆ ಇದ್ದರೆ, ಛಲ ಇದ್ದರೆ ಖಂಡಿತವಾಗಿ ಇದನ್ನು ಮುಂದೆ ಕೊಂಡೋಗ್ಬೋದು. ಅಡಿಕೆಯ ಬಣ್ಣ ಜಗದ್ವಿಖ್ಯಾತ ಆಗೋದ್ರಲ್ಲಿ ನನಗಂತೂ ಯಾವ ಸಂದೇಹವೂ ಇಲ್ಲ. ಚೈನಾದಲ್ಲಿದೆ ಇದು ಈಗಾಗಲೇ, ತೈವಾನ್ನಲ್ಲಿದೆ, ಆಮೇಲೆ ಬಾಂಗ್ಲಾದೇಶದಲ್ಲಿ ಇದರ ಸೀರೆಗಳು ತಯಾರಾಗ್ತಾ ಇವೆ, ಜಪಾನ್ನಲ್ಲಿ ತುಂಬ ಇದರ ಬಗ್ಗೆ ಪ್ರಖ್ಯಾತಿ ಇದೆ, ಆಮೇಲೆ ಮಲೇಷ್ಯಾದಲ್ಲಿದೆ, ಇಂಡೋನೇಷ್ಯಾದಲ್ಲಿದೆ. ಕೆಲವು ಸಂಸ್ಥೆಗಳು ನಮಗೆ ಸಂದರ್ಶನ ಕೊಡಲಿಲ್ಲ, ಆದರೆ ಬೇರೆ ಬೇರೆ ಕಡೆ ಇದೆ. ಅದನ್ನು ಮಾತ್ರ ಅಲ್ಲ, ನಾನು ಕಂಡುಕೊಂಡದ್ದು, ನಾವು ಮೇಲ್ನೋಟಕ್ಕೆ ನೋಡಿದಾಗ ಗಾಢ ಬಣ್ಣಗಳು, ಗಾಡಿ ಕಲರ್ಸು, ತುಂಬ ಬ್ರೈಟ್ ಕಲರ್ಸು, ಮಾತ್ರ ತೆಳು ಬಣ್ಣ ಇದ್ರೆ ಇಷ್ಟಪಡುವರು ಇಲ್ಲ ಅಂತ. ಯಾವ ರೀತಿಯಲ್ಲಿ ರಾಸಾಯನಿಕ ಮತ್ತು ಇದು ನಮ್ಮ ಸಾವಯವದಲ್ಲಿ ಸ್ವಲ್ಪ ಕಪ್ಪು ಎಲ್ಲ ಇದ್ರೆ ತಿನ್ನಲಿಕ್ಕೆ ಇವತ್ತು ಜನ ಬಯಸ್ತಾರೋ, ಹಾಗೆ ತೆಳು ಬಣ್ಣಗಳಿಗೆ ಕೂಡ ಅದರದ್ದೇ ಆದಂತಹ ದೊಡ್ಡ ಒಂದು ಫಾಲೋವಿಂಗ್ ಇದೆ. ಮಾತ್ರ ಅಲ್ಲ, ನಾವು ಬಳಸುವ ಒಂದು ಉತ್ಪನ್ನ ಅದು ಪ್ರಕೃತಿಗೆ ಪೂರಕ ಆದರೆ ಬಳಸುವ ಒಂದು ದೊಡ್ಡ, ಅದನ್ನು ಬಳಕೆ ಮಾಡುವ ಇಷ್ಟಪಡುವ ಒಂದು ಇದಿದೆ. ಕಾಲ ಬಹಳ ಒಳ್ಳೆದಿದೆ ಇದನ್ನು ಪ್ರಯೋಗ ಮಾಡಲಿಕ್ಕೆ. ಆದರೆ ಸೂರ್ಯನಾರಾಯಣ ಭಟ್ರೆ ನಮ್ಮ ಮಾಧ್ಯಮವೇ ಎಲ್ಲವೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೀಗ ಮಾಡ್ತಾ ಇರುವಂಥದ್ದು ಒಂದು ಸ್ಯಾಂಪಲ್ ವರ್ಕ್, ಇದರಲ್ಲಿ ರುಚಿ ಇದೆ, ಇದರಲ್ಲಿ ಅವಕಾಶ ಇದೆ, ಪ್ರಯತ್ನ ಮಾಡಿ ಅಂತ ಹೇಳು ತೋರಿಸೋದಷ್ಟು ಕೆಲಸ. ಬರೀ ನಾವು ಪ್ರಕಟ ಮಾಡಿಬಿಟ್ಟಿದ್ರೆ ಅದು ಕಡಲೆಪುರಿ ಕಟ್ಟಿ ನಮ್ಮ ಕೈಗೆ ಬರ್ತಾ ಇತ್ತು. ಆದರೆ ನಾವು ಇವತ್ತು ದೇಶದಲ್ಲಿ ಇದನ್ನು ಬಳಕೆ ಮಾಡುವವರು ಯಾರಿದ್ದಾರೆ, ಎಲ್ಲಿ ಆಸಕ್ತಿ ಇದೆ, ಇದಕ್ಕೆ ಅವಕಾಶ ಇದೆ ಅಂತ ಹೇಳುವುದನ್ನು ಸಾರಿ ಸಾರಿ ಹೇಳ್ತಾ ಇದ್ದೀವಿ. ಇನ್ನೂ ಸಮುದಾಯಕ್ಕೆ ಬಿಟ್ಟಿದ್ದು. ಸರಿ, ಇದರ ಮಧ್ಯೆ ನೀವು ಮೊದಲಿಂದಲೂ ಹೇಳಿದ್ರಿ ಈ ಚೊಗರಿನಿಂದ ಮಾಡುವಂಥದ್ದು ಇದು ಅಂತ ಹೇಳುವಂಥದ್ದು, ಅದು ಈ ಕೆಂಪಡಿಕೆ ಮಾಡುವಂಥ ಪ್ರದೇಶಗಳಿಗೆ ಒಂದು ಸೀಮಿತವಾಗಿ ಹೋಗ್ತಾ ಇರುವಂಥ ಒಂದು ವಿಷಯ. ಅಡಿಕೆಯ ಬಣ್ಣವಾಗಿ ಏನಾದರೂ ಅಡಿಕೆಯಿಂದಲೇ ಈ ಬಣ್ಣವನ್ನು ಮಾಡುವಂಥ ಒಳ್ಳೆ ಬಹಳ ಒಳ್ಳೆ ಪ್ರಶ್ನೆ ಇದು. ನೀವು ಒಮ್ಮೆ ಇದರಲ್ಲಿ ವರ್ಕ್ ಮಾಡಲಿಕ್ಕೆ ಶುರು ಮಾಡಿದರೆ ಮತ್ತೆ ಅದನ್ನು ಬೇರೆ ಬೇರೆ ಅದರಲ್ಲಿ ಈಗ ಅಡಿಕೆ ಇದು ಇದು ಕೆಂಪಡಿಕೆ ಇರುವಲ್ಲಿವರಿಗೆ ಈಗ ರೆಡಿಮೇಡ್ ಅವರ ಹತ್ರ ಹೇಗಿದೆ ಅಂತ ಹೇಳಿದ್ರೆ ಸ್ಕೂಟರ್ ಇದೆ, ಪೆಟ್ರೋಲ್ ಹಾಕಿದ್ರೆ ಓಡ್ತದೆ ಅಂತ. ಇನ್ನೊಂದು ಜಾಗದಲ್ಲಿ ಸ್ಕೂಟರ್ ಸ್ವಲ್ಪ ತಯಾರು ಮಾಡಬೇಕಾಗುತ್ತೆ. ಅಡಿಕೆ ಬೆಳೆಯುವ ಎಲ್ಲ ಪ್ರದೇಶದವರು ಕೂಡ ಇದರ ಲಾಭ ತಗೊಳ್ಬಹುದು. ಸ್ವಲ್ಪ ಸ್ವಲ್ಪ ಲೋಕಲ್ ರಿಸರ್ಚ್ ಮಾಡಬೇಕು. ನಮ್ಮಲ್ಲಿ ಕೂಡ ಈಗ ಉದಾಹರಣೆಗೆ ಬೇರೆ ಬೇರೆ ರೀತಿಯಲ್ಲಿ ಅಡಿಕೆ ಚೊಗರು ನೋಡಿ ನಾನು ನಿಮಗೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಈ ಪ್ರಯಾಣದಲ್ಲಿ ಇತ್ತೀಚೆಗೆ ಒಂದು ವಾರದ ಹಿಂದೆ ಒಬ್ಬರು ಮಹಿಳೆ ಸಿಕ್ಕಿದ್ರು ಕೇರಳದಲ್ಲಿ. ಅವರು ಅಡಿಕೆಯ ಸಿಪ್ಪೆಯ, ಒಣ ಅಡಿಕೆಯ, ಗೋಟ ಅಡಿಕೆಯ, ಚಾಲಿ ಅಡಿಕೆಯ ಸಿಪ್ಪೆಯ ಬಟ್ಟೆಗಳನ್ನು ತುಂಬ ಮಾಡಿದೆ. ಸಿಪ್ಪೆಯ ಬಣ್ಣದ ಬಟ್ಟೆಗಳನ್ನು, ಸಿಪ್ಪೆ ಬಟ್ಟೆ ಅಲ್ಲ, ಸಿಪ್ಪೆ ಬಣ್ಣ ಬಟ್ಟೆಯನ್ನು ಸಾಕಷ್ಟು ಅವರು ತಯಾರು ಮಾಡಿದ್ದಾರೆ. ಅದೊಂದು ಆಕರ್ಷಕವಾದ ಬಣ್ಣವೇ ಇದೆ ಅದರದ್ದು. ಅವರು ಹೇಳ್ತಾರೆ ಇದು ಇದು ಲೋ ಕಾಸ್ಟ್ ಅಲ್ಲ, ನೋ ಕಾಸ್ಟ್ ಅಂತ ಹೇಳ್ತಾರೆ. ಸೊ ಸಿಪ್ಪೆಯಿಂದ ಒಂದು ಬಟ್ಟೆಯ ಬಣ್ಣ ಆಗ್ತಾ ಇದ್ರೆ ಇದು ಎಲ್ಲ ಅಂದ್ರೆ ಅವರವರು ಜನ ಹೇಗದನ್ನು ಮುಂದೆ ತಗೊಂಡು ಹೋಗ್ತಾರೆ. ಇವತ್ತು ತೆಂಗಿನ ಸಿಪ್ಪೆಯಿಂದ ಬಣ್ಣ ಚೆನ್ನಾಗಿ ಉಪಯೋಗ ಆಗ್ತಾ ಇದೆ ನೈಸರ್ಗಿಕದಲ್ಲಿ. ಆದರೆ ಯಾವುದು ಕೊನೆಗೆ ನಿಲ್ತದೆ ಅಂತೆಲ್ಲ ಹೇಳುದು ಅವರವರು ಕ್ಯಾಂಪೇನು ಬೇರೆ ಬೇರೆ ಸಂಗತಿಯಲ್ಲಿ ಇರ್ತದೆ. ಇವತ್ತು ಊಟದಲ್ಲಿ 18 ಟೈಪ್ ಇರ್ತದೆ ಒಂದು ಹೋಟೆಲ್ನಲ್ಲಿ ಮೆನು, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ. ಆದರೆ ಅವಕಾಶ ಇದೆ, ಅಡಿಕೆ ಬೆಳೆಗಾರರು ಇದನ್ನು ಖಂಡಿತವಾಗಿ ಬಳಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಆದರೆ ನಿದ್ರೆ ಮಾಡ್ತಾ ಕೂತ್ರೆ ಅವಕಾಶಗಳು ಬಂದು ಬಾಗಿಲು ತಟ್ಟೋದಿಲ್ಲ. ಶ್ರಮ ವಹಿಸಿದವರಿಗೆ ಮಾತ್ರ ಅದೃಷ್ಟದ ದೇವಿ ಒಳಿತಾಳೆ. ಒಳ್ಳೆಯದು ಸರ್. ಮುಖ್ಯವಾಗಿ ಈ ಅಡಿಕೆಯಿಂದಲೂ ಕೂಡ ಬಣ್ಣ ತಯಾರು ಮಾಡಬಹುದು. ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ನೈಸರ್ಗಿಕ ಬಣ್ಣವಾಗಿ ಪ್ರಯೋಗ ಆಗಬಹುದು ಅನ್ನುವಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸಿದಿರಿ. ಖಂಡಿತವಾಗಿಯೂ ಹಾಗೆ ಆದರೆ ನಮ್ಮ ಈ ಕರಾವಳಿ ಭಾಗದ ಪ್ರದೇಶದ ಅಡಿಕೆ ಬೆಳೆಗಾರರಿಗೆ ಅದೊಂದು ವಿಶೇಷವಾದಂಥ ಒಂದು ಉತ್ಪನ್ನವಾಗಿ ಸಿಗುವುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ನಿಮ್ಮ ವಿಶ್ವಾಸಕ್ಕೆ ಮತ್ತು ಈ ತಗೊಂಡ ಆಸಕ್ತಿಗೆ ಪ್ರತ್ಯೇಕ ಕೃತಜ್ಞತೆಗಳು ಅಡಿಕೆ ಸಮುದಾಯದ ಪರವಾಗಿ. ಇದುವರೆಗೂ ಅಡಿಕೆಯ ಚೊಗರಿನಿಂದ ನೈಸರ್ಗಿಕ ಬಣ್ಣ ತಯಾರಿಕೆ ಈ ಕುರಿತು ಅಡಿಕೆ ಪತ್ರಿಕೆ ಪ್ರಧಾನ ಸಂಪಾದಕರಾದ ಶ್ರೀಪಡ್ರೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಈಗ ಕೃಷಿ ಮಾಹಿತಿ. ಕೃಷಿಯಲ್ಲಿ ನಾವು ಬಳಸುವಂತಹ ಕೀಟನಾಶಕಗಳು ಮತ್ತು ಇನ್ನಿತರ ರಾಸಾಯನಿಕಗಳನ್ನು ಖರೀದಿಸುವಾಗ ಮತ್ತು ಬಳಸುವಾಗ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಅಧಿಕೃತ ಅಂಗಡಿಗಳಿಂದ ಮಾತ್ರವೇ ಕ್ರಿಮಿನಾಶಕಗಳನ್ನು ಖರೀದಿಸಬೇಕಲ್ಲದೆ ರಸ್ತೆ ಬದಿಯ ವ್ಯಾಪಾರಿಗಳಿಂದ ಇಲ್ಲವೇ ಮನೆ ಮನೆಗೆ ಬರುವ ಮಾರಾಟದ ಪ್ರತಿನಿಧಿಗಳಿಂದ ಕೊಂಡುಕೊಳ್ಬಾರದು. ಒಂದು ಬೆಳೆಗೆ ಒಂದು ಸಿಂಪರಣೆಗೆ ಅಗತ್ಯವಾದಷ್ಟು ಔಷಧಿಯನ್ನು ಮಾತ್ರ ಒಂದು ಬಾರಿಗೆ ಖರೀದಿ ಮಾಡಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಔಷಧಿಯನ್ನು ಖರೀದಿಸಿ ಬಾಟಲಿಗಳನ್ನು ಮನೆಯಲ್ಲಿ ಎಲ್ಲೆಂದರಲ್ಲಿ ಬಿಸಾಡಬಾರದು. ಎಲ್ಲ ವಿವರವನ್ನು ಒಳಗೊಂಡಂತಹ ಮುದ್ರಿತ ಲೇಬಲ್ಗಳಿರುವ ಔಷಧ ಡಬ್ಬವನ್ನು ಮಾತ್ರ ಖರೀದಿ ಮಾಡಬೇಕು. ಲೇಬಲ್ ಇಲ್ಲದೇ ಇರುವಂತಹ ಔಷಧಿಯ ಖರೀದಿ ಬೇಡವೇ ಬೇಡ. ಡಬ್ಬಗಳ ಮುಚ್ಚಳ ತೆರೆದಿದ್ರೆ ಇಲ್ಲವೇ ಪ್ಯಾಕೆಟ್ಗಳು ಹರಿದಿದ್ರೆ ಅಂತವುಗಳನ್ನು ಖರೀದಿ ಮಾಡಬಾರದು. ಇನ್ನು ಸಂಗ್ರಹಣೆ ಸಮಯದಲ್ಲಿ ಕೈಗೊಳ್ಳಬೇಕಾಗಿರುವಂತಹ ಕೆಲವೊಂದು ಮುಂಜಾಗ್ರತೆ ಕ್ರಮಗಳು ಈ ರೀತಿಯಾಗಿವೆ. ಔಷಧ ಡಬ್ಬಗಳನ್ನು ಜನ, ದನ, ನಾಯಿ, ಬೆಕ್ಕು ಇವುಗಳಿಗೆ ಸಿಗದ ಹಾಗೆ ಸುರಕ್ಷಿತವಾಗಿ ಇಡಬೇಕು. ಮಕ್ಕಳ ಕೈಗಂತೂ ಸಿಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಮಾರುಕಟ್ಟೆಯಿಂದ ಖರೀದಿ ಮಾಡಿ ತಂದ ಮೂಲ ಡಬ್ಬಗಳಲ್ಲಿ ಅವುಗಳನ್ನು ಶೇಖರಿಸಿ ಇಡಬೇಕು. ಬದಲಿಗೆ ಇನ್ನಿತರ ಖಾಲಿ ಡಬ್ಬಗಳಲ್ಲಿ ತುಂಬಿಡುವುದಾಗಲಿ, ಮಳೆ ಇಲ್ಲವೇ ಬಿಸಿಲಿಗೆ ತೆರೆದಿಡುವುದಾಗಲಿ ಮಾಡಬಾರದು. ನೇರವಾಗಿ ಕೈಗಳಿಂದ ಮುಟ್ಟುವುದಾಗಲಿ, ದೇಹದ ಇನ್ನಿತರ ಭಾಗಗಳಿಗೆ ಸೋಕುವುದಾಗಲಿ ಆಗದ ಹಾಗೆ ನೋಡಿಕೊಳ್ಬೇಕು. ಜನರ ಇಲ್ಲವೇ ದನಗಳ ಔಷಧಿಗಳ ಜೊತೆಗೆ ಕ್ರಿಮಿನಾಶಕಗಳನ್ನು ಇಡಲೇಬಾರದು. ಔಷಧಿಯ ಸಿಂಪರಣೆ ಸಮಯದಲ್ಲಿಯೂ ಕೂಡ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕು. ಔಷಧವನ್ನು ಬರೀ ಕೈಗಳಿಂದ ಮುಟ್ಟಬಾರದು. ಕೈ ಕವಚ ಅಥವಾ ಹ್ಯಾಂಡ್ ಗ್ಲೌಸ್ ಇವುಗಳನ್ನು ಬಳಸಿದ್ರೆ ಒಳ್ಳೆಯದು. ಜೊತೆಗೆ ದೇಹದ ಹೆಚ್ಚಿನ ಭಾಗವು ಮುಚ್ಚಿಕೊಳ್ಳುವ ಹಾಗೆ ಬಟ್ಟೆಯನ್ನ ಧರಿಸಬೇಕು. ಕಣ್ಣು, ಕಿವಿ, ಮೂಗು, ಬಾಯಿ ಈ ಭಾಗಗಳಿಗೆ ಔಷಧಿ ಸೋಕದ ಹಾಗೆ ಜಾಗೃತಿಯನ್ನು ವಹಿಸಬೇಕು. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿಗೆ ಔಷಧಿಯನ್ನ ಬಳಸಲೇಬಾರದು. ಗಾಳಿಗೆ ವಿರುದ್ಧವಾಗಿ ಔಷಧಿಯನ್ನ ಸಿಂಪರಣೆ ಮಾಡಬಾರದು. ಸಿಂಪರಣೆಯ ನಡುವೆ ವಿರಾಮದ ವೇಳೆಯಲ್ಲಿ ಸರಿಯಾಗಿ ಕೈಕಾಲು ತೊಳೆಯದೆ ಯಾವುದೇ ಆಹಾರ ಪದಾರ್ಥವನ್ನು ತಿನ್ನುವುದಾಗಲಿ, ಬೀಡಿ ಸಿಗರೆಟ್ ಅನ್ನು ಸೇದುವುದಾಗಲಿ ಮಾಡಬಾರದು. ಸಿಂಪರಣೆಗೆ ಮೊದಲು ಸಿಂಪರಣಾ ಯಂತ್ರವನ್ನು ಪರೀಕ್ಷಿಸಿ ನೋಡಬೇಕು.

ಬಂದಾ